ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಭತ್ತದಲ್ಲಿ ಬರುವ ರೋಗಗಳು ಮತ್ತು ನಿಯಂತ್ರಣ ಕ್ರಮಗಳು ಈ ಕುರಿತು ಡಾಕ್ಟರ್ ಎಸ್ ಪಿ ಗೌಡರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆನಂತರ ಕೆಲವು ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿವೆ. ಹಾಗಾದರೆ ಪ್ರಾರಂಭ ಮಾಡೇ ಬಿಡೋಣ. ಭತ್ತದಲ್ಲಿ ಬರುವ ರೋಗಗಳು ಮತ್ತು ನಿಯಂತ್ರಣ ಕ್ರಮ ಈ ಕುರಿತು ಡಾಕ್ಟರ್ ಎಸ್ ಪಿ ಗೌಡರ್ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ಎಸ್ ಪಿ ಗೌಡರ್ ಅವರಿಗೆ. ನಮಸ್ಕಾರ ರೈತ ಬಾಂಧವರಿಗೆ. ಸರ್, ತಾವು ಇವತ್ತು ನಮ್ಮ ರೈತರಿಗೋಸ್ಕರ ಈ ಭತ್ತದಲ್ಲಿ ಬರುವ ಪ್ರಮುಖ ರೋಗಗಳು ಮತ್ತು ಅವುಗಳನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅದರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಖಂಡಿತವಾಗಿ ಮಾಡಿಕೊಡ್ತೀನಿ ನಾನು. ಸರ್, ಈ ಭತ್ತದಲ್ಲಿ ಬರುವ ಪ್ರಮುಖ ರೋಗಗಳು ಯಾವ್ಯಾವ? ಭತ್ತದಲ್ಲಿ ಬರುವಂತಹ ಪ್ರಮುಖ ರೋಗಗಳು ಅಂತ ಅಂದ್ರೆ ಬೆಂಕಿ ರೋಗ ಬರ್ತದೆ, ಅದರೊಳಗೆ ವಿವಿಧ ಲಕ್ಷಣಗಳಿದ್ದಾವೆ. ಹಾಗೆ ಎಲೆ ಕವಚ ಒಣಗುವ ರೋಗ ಅಥವಾ ಎಲೆ ಕವಚದ ಮಚ್ಚೆ ರೋಗ ಅಂತೀವಿ, ಹಾಗೆ ಕೊಳೆ ರೋಗ ಅಂತೀವಿ, ಇದು ಕಂಡು ಬರ್ತದೆ. ಆಮೇಲೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು ದುಂಡಾಣು ಮಚ್ಚೆ ರೋಗ ಅಂತೇಳಿ, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಹುಸಿ ಕಾಡಿಗೆ ರೋಗ ಇಂಥವೆಲ್ಲ ಕಂಡು ಬರ್ತಾ ಇದೆ. ಈ ರೋಗಗಳು ಬಹಳ ಹಾನಿ ಮಾಡ್ತಾ ಇದೆ ರೈತನಿಗೆ, ಹಾಗೆ ಉತ್ಪಾದನೆ ಕೂಡ ಕುಂಠಿತ ಆಗ್ತಾ ಇದೆ. ಇದ್ರ ಬಗ್ಗೆ ನಾನೀಗ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ನೀವೇನು ಬೆಂಕಿ ರೋಗ ಮತ್ತು ಎಲೆ ಕವಚ ಒಣಗುವ ಮತ್ತು ತೆನೆ ಕವಚ ಮಚ್ಚೆ ರೋಗ ಅಂತ ಹೇಳಿದ್ರಲ್ಲ, ಈ ಮತ್ತು ಈ ದುಂಡಾಣು ರೋಗ ಬಹಳ ಮುಖ್ಯವಾದಂಥ ರೋಗಗಳಂದರೆ, ಈ ಮೊದಲಿಗೆ ನಮ್ಮ ರೈತರಿಗೋಸ್ಕರ ಈ ಬೆಂಕಿ ರೋಗದ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತೆ, ಅದನ್ನು ನಮ್ಮ ರೈತರು ಯಾವ ರೀತಿ ಗುರುತಿಸಬೇಕು ಇದೇ ಬೆಂಕಿ ರೋಗ ಅಂತೇಳಿ? ಬೆಂಕಿ ರೋಗ ಅಂತಂದ್ರೆ ಇದು ಬಹಳ ವಿಧ್ವಂಸಕಾರಿಯಾಗಿ ಬರುವಂತದ್ದು. ಅಂದ್ರೆ ಈಗ ನಾವ್ ಏನಂತೀವಿ ಅಂತಂದ್ರೆ, ಇದು ಬಂತು ಅಂತಂದ್ರೆ ಬಹಳ ಪರಿಣಾಮಕಾರಿಯಾಗಿ ವ್ಯಾಪಕವಾಗಿ ಹರಡುವಂತಹದ್ದು ಇದು. ಇದು ಬಂತು ಅಂತ ನಮ್ಮ ಈ ಒಂದು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೇಸಿಗೆಯೊಳಗೆ ಅತಿ ಹೆಚ್ಚು ಕಂಡು ಬರ್ತದೆ. ಈ ಮುಂಗಾರೊಳಗಡೆ ನಮಗೆ ಕುತ್ತಿಗೆ ರೋಗ ಅಂತ ಹೇಳಿ ಜಾಸ್ತಿ ಬರ್ತದೆ. ಕುತ್ತಿಗೆ ರೋಗ ಅಂತಾರೆ, ಅದು ಕುತ್ತಿಗೆ ಕೊಳೆ ಅಂತೀವಿ ನಾವು ಅದಕ್ಕೆ, ಕುತ್ತಿಗೆ ರೋಗ ಅಂತಾರೆ. ಇದು ಅತಿ ಹೆಚ್ಚಿಗೆ ಕಂಡು ಬರುವಂತಹದ್ದು. ಇವು ಏನಪ್ಪ ಅಂತಂತಂದ್ರೆ ಬೀಜದಿಂದ ಬರುವಂತ ರೋಗ ಆಗಿರುತ್ತೆ ಇದು. ಇದು ಒಂದ್ಸಲ ರೋಗ ಇತ್ತು ಅಥವಾ ಕೂಳೆ ಎಲ್ಲಾದ್ರೂ ಇತ್ತು ಅಂತಂತಂದ್ರೆ ಅದರಿಂದ ಹೆಚ್ಚಾಗಿ ಹರಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರ್ತದೆ. ಆಮೇಲೆ ತಳಿಯ ಆಮೇಲೆ ಬಳಸುವಂತ ರಸಗೊಬ್ಬರಗಳು, ಬಳಸುವಂತಹ ನಾವು ಬೀಜ ಇರಬಹುದು, ಆಮೇಲೆ ಹವಾಗುಣ ಹವಾಮಾನ ಏನಿರ್ತದೆ ಅದರೊಳಗೆ ವೈಪರೀತ್ಯಗಳು, ಇವೆಲ್ಲವೂ ಕಂಡು ಬಂದಾಗ ರೋಗ ಹೆಚ್ಚಾಗ್ತಾ ಇರ್ತದೆ. ಈ ಎಲ್ಲವೂ ಅಂಶಗಳು ರೋಗಕ್ಕೆ ಪೂರಕವಾಗಿದ್ದಾಗ ಸುಮಾರು 50-60% ಒಮ್ಮೊಮ್ಮೆ ಸುಟ್ಟ ಹಾಗೇನೆ ಬ್ಲಾಸ್ಟ್ ಅನ್ನೋಂಥ ಬೆಂಕಿ ಅನ್ನೋದೇ ಅದಕ್ಕಾಗಿ, ಬೆಂಕಿಯಿಂದ ಸುಟ್ಟ ಹಾಗೇನೆ ಲಕ್ಷಣಗಳು ಕಂಡು ಬಂದ್ಬಿಡ್ತದೆ. 100-100% ಕೂಡ ಹಾನಿ ಆಗ್ಬೋದು. ಇದು ಒಂದು ಶಿಲೀಂದ ಬರುವಂತ ರೋಗ, ಪೈರಿಕುಲೇರಿಯಾ ವರೇಜೆ ಅಥವಾ ಡೆಸ್ಲೇರಿಯಾ ವರೇಜೆ ಅಂತೀವಿ, ಇದರಿಂದ ಬರುವಂತ ಒಂದು ರೋಗ. ಫಸ್ಟ್ ಸಾಮಾನ್ಯ ಲಕ್ಷಣ ಅಂತಂದ್ರೆ ಎಲೆ ಮೇಲೆ ಅತಿ ಸಣ್ಣದಾದ ಕಂದು ಚುಕ್ಕೆಗಳು ಕಂಡು ಬರ್ತದೆ. ಆಮೇಲೆ ಈ ಏನಾಗ್ತದೆ ಅಂತಂದ್ರೆ ಒಂದಕ್ಕೊಂದು ಕೂಡ್ಕೊಂತ ಕೂಡ್ಕೊಂತ ಹೆಚ್ಚಾಕಿ ಸಣ್ಣ ಸಣ್ಣ ಚುಕ್ಕೆಗಳು ವಜ್ರಾಕೃತಿಯಾಗಿ ಕಂಡು ಬರ್ತದೆ. ಅದು ವಜ್ರಾಕೃತಿ ಇದ್ದಿದ್ದು ಹೇಗಿರುತ್ತಪ್ಪ ಅಂತಂದ್ರೆ ಮಧ್ಯದಲ್ಲಿ ಬೂದು ಬಣ್ಣ ಇರ್ತದೆ, ಅಂಚಿನಲ್ಲಿ ಎಲ್ಲ ಕಂದು ಭಾಗ ಕಂಡು ಬರ್ತಾ ಇರ್ತದೆ. ಹೀಗೆ ಹೆಚ್ಚಾಯ್ತು ಅಂತಂದ್ರೆ ಎಲೆಗಳು ಒಣಗ್ತಾ ಹೋಗ್ಬಿಡ್ತದೆ. ಎಲೆ ಒಣಗ್ತು ಅಂತಂದ್ರೆ ದ್ವಿತೀಯ ಸಂಸ್ಕರಣ ಕ್ರಿಯೆ ಆಗೋದಿಲ್ಲ, ಆಹಾರ ಉತ್ಪಾದನೆ ಆಗೋದಿಲ್ಲ, ಕಾಳು ಕಟ್ಟಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದು ಏನಪ್ಪ ಅಂತಂದ್ರೆ ನಾನು ಅಂದಲ್ಲ ನಿಮ್ಗೆ, ಅವಾಗಲೇ ಅಂದಲ್ಲ, ಕುತ್ತಿಗೆ ಕೊಳೆ ಅಥವಾ ಕುತ್ತಿಗೆ ರೋಗ ಅಂತ ಅಂತೀವಲ್ಲ, ಅದು ತೆನೆ ಕೊನೆಯ ಭಾಗ ಏನು ಕಡೆ ಎಲೆ ಅಂತೀವಿ ನಾವು, ಫ್ಲಾಗ್ ಲೀಫ್ ಅಂತೀವಲ್ಲ, ಕಡೆ ಎಲೆ ಬಂದಾಗ ಎಲೆಗೆ ಆ ರೋಗ ಕಂಡು ಬಂತು ಅಂತಂದ್ರೆ ಅದು ಕುತ್ತಿಗೆಗೆ ತಾಕೊಳ್ತದೆ. ಕುತ್ತಿಗೆ ತಾಕ್ತು ಅಂತಂದ್ರೆ ಅಲ್ಲಿ ಕಟ್ಟಾಗಿ ಬೀಳ್ತದೆ. ಕಟ್ಟಾಗಿ ಬಿದ್ದಾಗ ಅಥವಾ ಅಲ್ಲಿಂದ ಆಹಾರ ಮತ್ತು ನೀರು ಸರಬರಾಜು ತೆನೆಗೆ ಆಗೋದಿಲ್ಲ. ತೆನೆಗೆ ಆಗೋದಿಲ್ಲ ಅಂದಾಗ ಏನಾಗ್ತದೆ, ಅವು ಹಾಲುಗಾಳುಗಳು ಹಾಲು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಲು ಕುಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ತೆನೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ, ಜೊಳ್ಳಾಗಿ ಹಾಗೆ ಉಳಿದು ಬಿಡ್ತದೆ. ಅದಕ್ಕಾಗಿ ನೀವು ಏನಪ್ಪ ಇದನ್ನ ಹಂತ ಹಂತವಾಗಿ ನೋಡಬೇಕಾಗ್ತದೆ. ಇಲ್ಲಿ ಹಂತ ಅಂತ ಅಂತಂದ್ರೆ ಮೊಟ್ಟ ಮೊದಲಿಗೆ ಸಸಿಮಡಿಗಳಲ್ಲಿ ಬರುವಂತಹ ಬೆಂಕಿ ರೋಗ, ಅದು ಸೀಡ್ಲಿಂಗ್ ಬ್ಲಾಸ್ಟ್ ಅಂತೀವಿ ನಾವು. ಆಮೇಲೆ ಎಲೆಗಳಿಗೆ ಬರುವಂತಹ ಬೆಂಕಿ ರೋಗ, ಈ ಸಸಿಮಡಿ ಆದ್ಮೇಲೆ ಬರುವಂತದ್ದು ಎಲೆ ಮಡಿಗೆ, ಅದಕ್ಕೆ ಲೀಫ್ ಬ್ಲಾಸ್ಟ್ ಅಂತೀವಿ. ಆಮೇಲೆ ಮೂರನೇದು ಏನಪ್ಪ ಅಂತಂದ್ರೆ ಗೆಣ್ಣಿಗೆ ಬರುವಂತದ್ದು, ಒಂದೊಂದು ಗೆಣ್ಣಿಗೆ ಬರುವಂತದ್ದು, ಅದಕ್ಕೆ ನೋಡಲ್ ಬ್ಲಾಸ್ಟ್ ಅಂತ ಅಂತೀವಿ. ಆಮೇಲೆ ತೆನೆಗೆ ಬರುವಂತದ್ದು, ಈಗ ನಾನು ಅನ್ನಲ್ಲ, ನೆಕ್ ಬ್ಲಾಸ್ಟ್. ನೆಕ್ ಬ್ಲಾಸ್ಟ್ ಅಂತಂದ್ರೆ ಅದೇ ಕುತ್ತಿಗೆ ರೋಗ, ಅದು ಅತಿ ಹೆಚ್ಚಿಗೆ ಬರುವಂತ ರೋಗ. ಅದಾದ್ಮೇಲೆ ಕಾಳುಗಳ ಮೇಲೆ ಕೂಡ ಬೆಂಕಿ ರೋಗ ಬರ್ತದೆ, ಅದರಿಂದ ಕಾಳು ಬಣ್ಣ ಕಳ್ಕೊಳ್ಳೋದು ಕೂಡ ಕಂಡು ಬರ್ತದೆ. ಈಗ ಮೊಟ್ಟ ಮೊದಲಿಗೆ ಹೇಳಬೇಕು ಅಂತಂದ್ರೆ ಸಸಿಮಡಿಯಲ್ಲಿ ಬರುವಂತಹದ್ದು ಬೆಂಕಿ ರೋಗ, ಸೀಡ್ಲಿಂಗ್ ಬ್ಲಾಸ್ಟ್. ಅದು ಹೇಗಪ್ಪ ಅಂತಂದ್ರೆ 10-12 ದಿವಸಕ್ಕೆ ನಾವು ಹಾಕಿದಂತ ಸಸಿಮಡಿಗಳಲ್ಲಿ ವಜ್ರಾಕೃತಿಯನ್ನಲ್ಲಾಗಲೇ ಆ ಕಣ್ಣಿನ ಆಕೃತಿ ಆದಂತಹ ಚುಕ್ಕೆಗಳು ಕಂಡು ಬರ್ತದೆ. ಇವು ಒಂದಕ್ಕೊಂದು ಸೇರಿಸ್ಕೊಂಡ್ಬಿಟ್ಟು ಇಡೀ ಸಸಿಗಳು ಒಣಗಿ ಸಾಯ ಕತ್ ಬಿಡ್ತದೆ. ಇದು ಸತ್ತುಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಏನಾಗ್ತದೆ, ಸುಟ್ಟಂಗೆ ಸತ್ತಂತದ್ದು ಅಗೆಗಳು ಕಾಣಕತ್ತದೆ, ಅಗೆಗಳು ಅಥವಾ ಸಸಿಗಳು ಅಂತೂ ಇವು ಕಂಡು ಬರ್ತದೆ. ಆಮೇಲೆ ಎರಡನೇದು ಏನಪ್ಪ ಅಂತಂದ್ರೆ ಎಲೆ ಬೆಂಕಿ ರೋಗ, ಎಲೆಗೆ ಬರುವಂತದ್ದು ಲೀಫ್ ಬ್ಲಾಸ್ಟ್. ಇದು ನಮಗೆ ನಾಟಿ ಮಾಡಿದ ಮೇಲೆ ಬರುವಂತದ್ದು, ಮುಖ್ಯವಾಗಿ ನಾವು ನಾಟಿ ಮಾಡಿದ ನಂತರ ಏನು ನಾವು ತೆಂಡೆ ಹೊಡಿಯೋದು ಅಥವಾ ಟಿಚಲ್ ಹೊಡಿಯೋದು ಅಥವಾ ಕವಲು ಹೊಡಿಯೋದು ಅಂತೀವಲ್ಲ, ಈ ಹಂತದಲ್ಲಿ ಕಂಡು ಬರುವಂತದ್ದು. ಅವಾಗ ಏನಪ್ಪ ಅಂದ್ರೆ ಒಂದು 20-25 ದಿವಸ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಕಂಡು ಬರುವಂತದ್ದು, ಇಲ್ಲೂ ಕೂಡ ನಾವು ಅದೇ ವಜ್ರಾಕೃತಿ ಅಂತ ಚುಕ್ಕೆಗಳು ಕಂಡು ಬರುವಂತದ್ದು. ಆದ್ರೆ ಇಲ್ಲಿ ಏನಪ್ಪ ಅತ್ಯವಶ್ಯಕವಾಗಿ ನಾವು ನೋಡಬೇಕಾಗಿದ್ದು ಅಂದ್ರೆ ಹವಾಮಾನ ಮತ್ತು ತಳಿಗೆ ಅನುಗುಣವಾಗಿ ಇವು ಬದಲಾಗ್ತಾ ಇರ್ತದೆ. IR-64 ಅಲ್ಲಿ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ನಮ್ಮಲ್ಲಿ ಏನೀಗ ನಾವು ಸೋನ ಮೊಸರು ಬೆಳಿತೀವಿ ಇದರೊಳಗೆ ಜಾಸ್ತಿ ಕಂಡು ಬರಬಹುದು. ಆಮೇಲೆ ಇನ್ನೂ ಒಂದು ಅಂಶ ಅಂತಂದ್ರೆ ಸಿಲಿಕಾ ಅಂಶ ಇರುವಂತಹ ಏನು ತಳಿಗಳಿರ್ತದೆ ಅದರೊಳಗಡೆ ಈ ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿ ಹೆಚ್ಚಿರ್ತದೆ, ಅಂಥದನ್ನ ನಾವು ಬಳಕೆ ಮಾಡೋದು ಉತ್ತಮ. ಆಮೇಲೆ ಗೆಣ್ಣಿಗೆ ಬರುವಂತಹ ಒಂದು ಬೆಂಕಿ ರೋಗ, ಈ ಗೆಣ್ಣಿಗೆ ಬರುವಂತಹ ಬೆಂಕಿ ರೋಗ ಅಂತಂದ್ರೆ ಗೆಣ್ಣಿಗೆ ಈ ನನ್ನಲ್ಲ ಎಲೆ ಕವಚದ ಬಂದಿರುತ್ತೆ, ಅದು ಗೆಣ್ಣಿಗೆ ಸೋಂಕು ತಗಲಿದ ತಕ್ಷಣ ಗೆಣ್ಣಿನಲ್ಲಿ ಆ ಚುಕ್ಕೆಗಳು ಕಾಣ್ತದೆ. ಆ ಗೆಣ್ಣಿಗೆ ಬಂದಾಗ ಏನಾಗ್ತದೆ, ಆ ಗೆಣ್ಣಿನ ಭಾಗದಲ್ಲಿ ಕಟ್ಟಾಗಿ ಬೀಳ್ತಾ ಇರ್ತದೆ, ಮುರಿದು ಬೀಳ್ತಾ ಇರ್ತದೆ, ಅದನ್ನ ನೋಡ್ಬೇಕಾಗ್ತದೆ. ಆಮೇಲೆ ಕುತ್ತಿಗೆ ಭಾಗ, ಕುತ್ತಿಗೆ ಅದನ್ನ ನಾನು ಅವಾಗಲೇ ಹೇಳಿದೆ ನಿಮಗೆ, ತೆನೆ ಕಾಳು ಕಟ್ಟೋ ಹಂತದಲ್ಲಿ ಆ ಕಡೆ ಫ್ಲಾಗ್ ಲೀಫಿಗೆ ಬಂದಂತಹ ಒಂದು ಚುಕ್ಕೆಗಳು ಕೊನೆಯ ಒಂದು ಗೆಣ್ಣಿಗೆ ಅಂದ್ರೆ ಕುತ್ತಿಗೆಗೆ ತಾಗದಾಗ ಅದು ಕಪ್ಪಾಗ್ತದೆ. ಕಪ್ಪಾದ ತಕ್ಷಣ ಅದು ಕೂಡ ಅಲ್ಲಿ ಶಕ್ತಿ ಇಲ್ದಿದ್ದಂಗಾಗಿ ಕಟ್ಟಾಗಿ ತುಂಡಾಗಿ ಬೀಳ್ತದೆ. ಅಲ್ಲಿ ತುಂಡಾಗಿ ಬೀಳೋದ್ರಿಂದ ಆಹಾರ ಮತ್ತು ನೀರು ಸರಬರಾಜು ಆಗಲಿದೆ, ಅಲ್ಲಿ ನಮ್ಗೆ ಏನಾಗ್ತದೆ, ಕಾಳು ಕಟ್ಟಕ್ಕಾಗಲ್ದೆ ಜೋಳಾಗ್ತದೆ. ಇದು ಏನಪ್ಪ ಅಂತಂತಂದ್ರೆ ಬಹಳಷ್ಟು ಭಾಗದಲ್ಲಿ ಎರಡೂ ಅಂದ್ರೆ ಬೇಸಿಗೆ ಮತ್ತು ಮುಂಗಾರು ಎರಡೂ ಒಂದು ಹಂಗಾಮಿನಲ್ಲಿ ಕಂಡು ಬರುವಂತಹ ರೋಗ ಇದು ಅತಿ ಹೆಚ್ಚಿಗೆ. ಎಲೆಯೊಳಗೆ ಚುಕ್ಕೆ ರೋಗ ಬಂದಿಲ್ಲ ಅಂತಂದ್ರೆ ನಾವು ನೆಗ್ಲೆಕ್ಟ್ ಮಾಡಿದ್ದು ನಮಗೆ ಮುಂದೆ ತೆನೆಗೆ ನಾವು ಏನೀಗ ಕುತ್ತಿಗೆ ರೋಗ ಅಂತೀವಿ, ಈ ಕುತ್ತಿಗೆ ರೋಗ ಸರ್ವೇ ಸಾಮಾನ್ಯವಾಗಿ ಕಂಡೇ ಕಾಣ್ತದೆ. ಅದಕ್ಕಾಗಿ ನಾವು ಮುಂಜಾಗ್ರತೆಯನ್ನು ವಹಿಸಿಕೊಳ್ಳಲೇಬೇಕಾಗ್ತದೆ. ಆಮೇಲೆ ಕಾಳುಗಳಿಗೆ ಬರುವಂತಹ ಬೆಂಕಿ ರೋಗ ಏನಿದೆ, ರೋಗದ ಚಿಹ್ನೆಗಳು ಬಹಳಷ್ಟು ಇದಾವೆ ಕಾಳುಗಳ ಮ್ಯಾಗ ಬರುವಂತದ್ದು. ಇದು ಬಣ್ಣ ಹಾಳಾಗ್ತದೆ, ಕಂದು ಬರೋದು ಅಂತೀವಲ್ಲ ಇಂಥದ್ದಾಗ್ತದೆ, ಅಕ್ಕಿ ಗುಣಮಟ್ಟ ಬಹಳ ಕಡಿಮೆ ಆಗ್ತದೆ ಅಂತದ್ದು ಒಂದು ಚಿಹ್ನೆ ಬಂದಾಗ. ಸಾಕಷ್ಟು ವಿಧಗಳಲ್ಲಿ ಈ ಬೆಂಕಿ ರೋಗ ಕಾಣಿಸ್ಕೊಳ್ತದೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಹರಡುತ್ತೆ ಸರ್, ಅಂದ್ರೆ ಈ ಬೆಳೆಯಲ್ಲಿ? ಈಗ ನಾನು ನಿಮಗೆ ಹೇಳಿದೆ ಹವಾಗುಣ ಮತ್ತು ತಳಿಗಳ ಅನುಗುಣವಾಗಿ ಇದು ರೋಗ ಹರಡಲಿಕ್ಕೆ ಅನುಕೂಲ ಆಗ್ತದೆ, ಪೂರಕವಾಗಿರುತ್ತೆ ಅಂತೇಳಿ. ಈ ಬೀಜಾಣು ಇದು ಏನು ಒಂದು ಶಿಲೀಂಧ್ರ ಬರುವಂತದ್ದು ಅನ್ನಲ್ಲ, ನಾನು ಡೆಸ್ಟ್ಲೇರ ವರೇಜ್ ಅಥವಾ ಪೈದಕುಲೇದ ವರೇಜ್ ಅನ್ನಲ್ಲ, ಅದು ಒಂದು ಶಿಲೀಂಧ್ರ. ಅದು ಬೀಜಾಣು 4 ಗಂಟೆ ಒಳಗಡೆ ಮೊಳಕೆ ಬಂದ್ಬಿಡುತ್ತೆ, 9 ಗಂಟೆ ಒಳಗಡೆ ಅದು ಸಸಿಗಳ ಮೇಲುಗಡೆ ಅದು ತನ್ನ ಬೀಜಾಣುಗಳದ್ದು ಬೇರುಗಳನ್ನ ಊರುತ್ತೆ. ಇದು ವಾತಾವರಣ ಚೆನ್ನಾಗಿತ್ತು ಅಂದ್ರೆ 4 ದಿವಸದೊಳಗಡೆ ಹರಡ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದ್ರೆ 6-7 ದಿವಸದೊಳಗಡೆ 100,000 ಬೀಜಾಣುಗಳು ಉತ್ಪಾದನೆ ಆಗ್ತದೆ. ಇದಕ್ಕೆ ಪೂರಕವಾದ ಅಂಶಗಳು ಅಂತಂದೇನು, ರಾತ್ರಿ ಉಷ್ಣಾಂಶ ಹೆಚ್ಚು ಕಡಿಮೆ 20°C ಇರುವಂತದ್ದು, ಆಮೇಲೆ ಹಗಲಿನ ಉಷ್ಣಾಂಶ 30°C ಇರುವಂತದ್ದು, ಅದ್ರ ಜೊತೆಗೆ ದಿನದ ಅವಧಿ ಹೆಚ್ಚಿಗೆ ಇರುವಂತದ್ದು ಅಂದ್ರೆ 12-14 ಗಂಟೆ ಇರುವಂತಹದ್ದು, ಬೆಳಕು 10 ಗಂಟೆ ತನಕ ಇರುತ್ತೆ ಅಂದ್ರೆ ದಿನದ ಅವಧಿ ಹೆಚ್ಚಿದ್ದಾಗ 10 ಗಂಟೆಗಳ ಕಾಲ ಕತ್ತಲಿದ್ದಾಗ 14 ಗಂಟೆಗಳ ಕಾಲ ಹಗಲಿದ್ದಾಗ ನಮಗೆ ಇಂಥದ್ದೊಂದು ರೋಗದ ಲಕ್ಷಣಗಳು ಹೆಚ್ಚಾಗಿ ಕಾಣ್ತದೆ. ಆಮೇಲೆ ವಾತಾವರಣದಾಗ ರಿಲೇಟಿವ್ ಹ್ಯುಮಿಡಿಟಿ ಅಂದ್ರೆ ಆರ್ದ್ರತೆ ಸಾಂದ್ರತೆ ಅಂತೀವಲ್ಲ, ಇದು ಆರ್ದ್ರತೆ 92% ಅಥವಾ 90%ಕ್ಕಿಂತ ಹೆಚ್ಚಿದಷ್ಟು 85-90% ಇದ್ದಾಗ ಇದು ಕಾಣ್ತದೆ. ಅತಿ ಹೆಚ್ಚು ಇದು ಏನಪ್ಪ ಅಂತಂದ್ರೆ ಮಧ್ಯರಾತ್ರಿ 2 ಗಂಟೆಯಿಂದ 3 ಗಂಟೆ ಸುಮಾರದೊಳಗೆ ಬೀಜಾಣುಗಳನ್ನ ಉತ್ಪಾದನೆ ಮಾಡ್ತದೆ. ಅದು ಹರಡೋದು ಯಾವಾಗಪ್ಪ ಅಂತಂದ್ರೆ 2 ಗಂಟೆಗೆ ಉತ್ಪಾದನೆ ಬೀಜಾಣು ಆಗಿದ್ದು ಮುಂಜಾನೆ 8 ಗಂಟೆ ಒಳಗಡೆ ಆ ಬೀಜಾಣುಗಳು ಪ್ರಸರಣ ಆಗ್ಬಿಡ್ತದೆ. ನಾವು ರೈತರ ಗಮನ ಇಡಬೇಕಾಗಿದ್ದೇನೆ. ನಾವು ಬೀಜಾಣುಗಳು ಉತ್ಪಾದನೆ ಮಧ್ಯರಾತ್ರಿ 2 ಗಂಟೆಯಿಂದ ಮುಂಜಾನೆ 6 ಗಂಟೆ 8 ಗಂಟೆ ತನಕ ಆಗುತ್ತೆ ಅಂದಾಗ ನಾವು ಸಿಂಪರಣೆಯನ್ನು 8 ಗಂಟೆ ಒಳಗಡೆ ಮುಗಿಸ್ಕೊಳ್ಳೋದು ಬಹಳ ಮುಖ್ಯ. ಬಹಳಷ್ಟು ಜನ ರೈತರು ಇಲ್ಲ ಮಂಜು ಬೀಳ್ತಾ ಇರ್ತದೆ, ಇದಾಗ್ತಾ ಇರ್ತದೆ, ಅಂತ ಒಂದು ಬೀಳ್ತಾ ಇದ್ದಾಗ ಅಂಟುಗಳನ್ನು ಹಾಕೊಂಡು ಬಿಟ್ಟು ಸಿಂಪರಣೆ ಕೊಡೋದು ಬಹಳ ಸೂಕ್ತ. ಯಾಕಂದ್ರೆ ಮಲೆನಾಡಿನ ಭಾಗದಲ್ಲಿ ಮಳೆ ಬೀಳುವಾಗೂ ಕೂಡ ಅಡಿಕೆಗೆ ತೆಂಗಿಗೆ ಕಾಫಿಗೆ ಇಂಥದ್ದಕ್ಕೆ ಸಿಂಪರಣೆಗಳು ಕೊಡಬೇಕಾದ್ರೆ ಅಂಟುಗಳನ್ನು ಬಳಕೆ ಮಾಡಿಕೊಂಡು ಸಿಂಪರಣೆ ಕೊಡ್ತಾರೆ. ಹಾಗೆ ನಾವು ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗ್ತದೆ. ಆಮೇಲೆ ಏನಪ್ಪ ಅಂತಂತಂದ್ರೆ ಸಸಿ ಮಡಿಯಲ್ಲಿ ಅತಿ ಹೆಚ್ಚಾಗಿ ಬೀಜವನ್ನು ಹಾಕೋದು ಕೂಡ ಒಂದು ಈ ರೋಗ ಹರಡಕ್ಕೆ ಕಾರಣ ಆಗ್ತದೆ. ಆಮೇಲೆ ಈ ಸಸಿ ಮಡಿಗಳನ್ನ ಆಮೇಲೆ ತಳಿಗಳನ್ನ ಪದೇ ಪದೇ ಒಂದೇ ಜಾಗದಲ್ಲಿ ಬೆಳೆಯುವಂಥದ್ದು ಅಥವಾ ಒಂದೇ ತಳಿಯನ್ನ ಪದೇ ಪದೇ ಬೆಳೆಯುವಂಥದ್ದು ಒಂದೇ ಭೂಮಿಯೊಳಗೆ ಕಂಟಿನ್ಯೂಯಸ್ ಆಗಿ ಬೆಳೀತಾ ಇರೋದು, ಈ ಸಲ ರೋಗ ಬಿದ್ದಂಥ ಜಾಗದಲ್ಲಿ ಅದೇ ಒಂದು ತಳಿಯನ್ನ ಅದೇ ಜಾಗದಲ್ಲಿ ನಾವು ಹಾಕೊಳ್ಳುವಂಥದ್ದು ಕೂಡ ರೋಗ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಆಮೇಲೆ ಇನ್ನೊಂದು ಅತಿ ಮುಖ್ಯವಾದ ಕಾರಣ ಅಂತಂದ್ರೆ ನಾವು ಈಗ ಯಾಂತ್ರೀಕರಣದಿಂದ ಕೊಯ್ಲನ್ನು ಮಾಡ್ತಾ ಇದ್ದೀವಿ. ಈ ಯಾಂತ್ರೀಕೃತ ಕೊಯ್ಲು ಮಾಡಿದಾಗ ಏನಾಗ್ತದೆ, ಬೆಂಕಿ ರೋಗ ಇದ್ದ ಹೊಲಗಳಲ್ಲಿ ನಾವು ಬಡ್ಡೆಗಳನ್ನು ಸುಮಾರು 1 ಅಡಿಗಳಷ್ಟು ಉಳಿಸ್ತಾ ಇದ್ದೀವಿ. ಆ ಬೆಂಕಿ ರೋಗ ಇದ್ದಲ್ಲಿ ಏನಾಗ್ತದೆ, ಆ ಉಳಿಕೆಗಳಲ್ಲಿ ಅತಿ ಹೆಚ್ಚಿನ ಒಂದು ರೋಗ ಕಾರಕಗಳು ಉಳಿತದೆ, ಅದು ಇನ್ನೂ ಹೆಚ್ಚಿನ ಹರಡುವಿಕೆಗೆ ಕಾರಣ ಆಗ್ತದೆ. ಇದನ್ನು ರೈತರು ಗಮನದಲ್ಲಿಟ್ಟು ನೋಡಬೇಕು. ಅಂದ್ರೆ ನೀವು ಹೇಳ ಪ್ರಕಾರ ಅಂದ್ರೆ ಈ ಬೆಂಕಿ ರೋಗ ಬಹಳ ವೇಗವಾಗಿ ಹರಡತಂತ ಹೇಳ್ಬೋದು. ಇಂಥ ಒಂದು ರೋಗನ ನಮ್ಮ ರೈತರು ಯಾವ ರೀತಿ ಹತೋಟಿ ಮಾಡಬೇಕಾಗುತ್ತೆ ಸರ್? ನಿರ್ವಹಣೆ ಮಾಡೋದು ಅಥವಾ ಹತೋಟಿ ಮಾಡೋದು ಸಮಗ್ರವಾಗಿ ಮಾಡಬೇಕು. ನಾನು ಯಾವುದೋ ಒಂದು ಔಷಧಿ ಹೊಡೆದು ಬಿಡ್ತೀನಿ ಅಂತ ಅಂದ ತಕ್ಷಣ ಆಗೋದಿಲ್ಲ. ನಮ್ಮ ರೈತಾಪಿ ವರ್ಗದವರು ಬಹಳ ಮಾಡುವಂಥದ್ದು ಏನು ಅಂತಂದ್ರೆ ಔಷಧಿಗಳು, ಅಂಗಡಿಗೆ ಹೋದ ತಕ್ಷಣ ಔಷಧಿಯಿಂದ ತೊಗೊಂಬಂದ್ಬಿಟ್ಟು ಸಿಂಪರಣೆ ಮಾಡುವಂಥದ್ದು. ಆದರೆ ತಪ್ಪುಗಳನ್ನು ನಾವು ಕಾಣ್ತಾ ಇರುವಂಥದ್ದು ಇದು, ಔಷಧಿಗಳ ಮಿಶ್ರಣವನ್ನು ಬಹಳಷ್ಟು ಮಾಡ್ತಾ ಇದ್ದೀವಿ, ಅದನ್ನು ತಪ್ಪಿಸಬೇಕಾಗಿದೆ. ಮೊದಲನೇದು ಇಲ್ಲಿ ಏನಪ್ಪ, ಮೊಟ್ಟ ಮೊದಲಿಗೆ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾಗಿದ್ದಲ್ಲಿ ಅಂದರೆ ಮಾಗಿ ಉಳುಮೆ ಮಾಡಬೇಕಾಗಿತ್ತು. ಈಗ ನಾವು ಉಳುಮೆ ಮಾಡ್ತೀವಿ ಅಂತಂದ್ರೆ ಬೇಸಿಗೆ ಒಳಗಡೆ ಉಳುಮೆ ಮಾಡಿದ್ವಿ ಅಂತಂದರೆ ಬೇಸಿಗೆ ಕಟಾವು ಆದ ನಂತರ ನಾವು ಉಳುಮೆ ಮಾಡಿದಾಗ ಇನ್ನು ನಾನು ಆವಾಗೇ ಅಂದ ಹಾಗೆ ಬಡ್ಡೆಗಳು ಏನು ಉಳಿತಾ ಇದ್ದಾವೆ ಒಂದೊಂದು ಫೋಟೋ ಅಂಥವನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಹಾಕಲೇಬೇಕು. ಅದು ಹೋಯಿತು ಅಂತಂದಾಗ ಮಾತ್ರ ನಮಗೆ ಈ ಒಂದು ಕಸಕಡ್ಡಿ ಎಲ್ಲ ಹೋದಾಗ ರೋಗದ ಅಂಶಗಳು ರೋಗಕಾರಕ ಅಂಶಗಳು ಎಲ್ಲ ನಿರ್ವಹಣೆ ಆದಂಗೆ ಆಗ್ತದೆ. ಆಮೇಲೆ ಆದಷ್ಟು ಬದುಗಳು ನಮ್ದು ಏನಿರ್ತದೆ ಗದ್ದೆ ಅಕ್ಕಪಕ್ಕದಲ್ಲಿ ಬದುಗಳು, ಅದನ್ನು ಹುಲ್ಲು ಕಳೆ ಇಲ್ದಿದ್ದ ಹಾಗೆ ಸ್ವಚ್ಛ ಮಾಡಲೇಬೇಕು. ಯಾಕೆಂತಂದರೆ ಪೀಡೆ ಅಂತ ಅಂತಂದರೆ ನಾವು ಪೀಡೆಗಳು ಅಂತೀವಿ. ಪೀಡೆಗಳು ಅಂತಂದರೆ ಅದರಲ್ಲಿ 3 ಬರ್ತದೆ, ಒಂದು ಕೀಟ, ಮತ್ತೊಂದು ರೋಗ, ಮತ್ತೊಂದು ಕಳೆ. ಈ ಕಳೆನೂ ಕೂಡ ನಮಗೆ ಪೀಡನೆ, ಅದು ನಮಗೆ ಸಮಸ್ಯೆ ತರುವಂಥದ್ದು. ಈ ಕಳೆಯನ್ನು ನಾವು ಇಟ್ಕೊಂಡ್ಬಿಟ್ಟು ನಮ್ಮ ರೋಗ ಕೀಟನ ನಿರ್ವಹಣೆ ಮಾಡಿದ್ವಿ ಅಂತಂದರೆ ಮುಖ್ಯ ಹೊಲದಾಗಿರುವಂಥ ರೋಗ ಕೀಟಗಳು ಏನಾಗ್ತದೆ, ಬದುಗಳಲ್ಲಿ ಹೋಗಿ ಕಳೆಗಳ ಮೇಲೆ ಜೀವನ ಮಾಡ್ತದೆ, ಮತ್ತೆ ಆ ಕಳೆಗಳಿಂದ ಮತ್ತೆ ಹೊಲಕ್ಕೆ ಬಂದ್ಬಿಡ್ತದೆ, ಗದ್ದೆಗೆ ಬಂದ್ಬಿಡ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಅಲ್ಲಿ ಕೂಡ ನಾವು ಆ ಕಸನ ಬೆಳಿಲ್ದಿದ್ದ ಹಾಗೆ ನಿರ್ವಹಣೆಯನ್ನು ಮಾಡಬೇಕು. ಆಮೇಲೆ ನಾನು ಮತ್ತೊಂದು ಹೇಳಿದ್ದು, ಬೆಳೆ ಕೊಯ್ಲು ಮಾಡಬೇಕಾ ಯಾಂತ್ರೀಕೃತ ಮಾಡಿದಾಗ ಬಡ್ಡೆ ಏನು ಉಳಿಸಿರ್ತೀವಿ. ಬೆಂಕಿ ರೋಗ ಇದ್ದ ಹೊಲಗಳಲ್ಲಿ ಕುತ್ತಿಗೆ ರೋಗ ಇರ್ಬೋದು, ಬೆಂಕಿ ರೋಗ ಇರ್ಬೋದು, ಯಾವುದೇ ರೋಗ ಇಂಥದ್ದು ಒಂದು ಬೆಂಕಿ ರೋಗದ ಲಕ್ಷಣಗಳು ಕಂಡು ಬಂದ ಹೊಲಗಳಲ್ಲಿ ಕಡ್ಡಾಯವಾಗಿ ನಾವು ಏನು ಮಾಡಬೇಕಾಗ್ತದೆ, ಬಡ್ಡೆ ತನಕನು ಅದನ್ನು ತೆಗಿಲೇಬೇಕು, ಅದು ಅತಿ ಮುಖ್ಯವಾಗಿ. ಆಮೇಲೆ ಹಿತಮಿತವಾಗಿ ನಾವು ನೀರಿನ ಬಳಕೆಯನ್ನು ಮಾಡಬೇಕು, ಯಥೇಚ್ಛವಾಗಿ ನೀರಿನ ಬಳಕೆ ಮಾಡ್ತಾ ಇದ್ದೀವಿ, ಅದನ್ನು ಬಿಡಬೇಕಾಗ್ತದೆ. ಹಾಗೆ ಮೊಟ್ಟ ಮೊದಲಿಗೆ ಹೇಳಿದಾಗ ಬೀಜಜನ್ಯ ರೋಗ ಆಗಿದ್ದರಿಂದ ರೋಗರಹಿತ ಹೊಲಗಳಿಂದ ಗದ್ದೆಗಳಿಂದ ನಾವು ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ದೃಢೀಕರಿಸಿದ ಬೀಜಗಳನ್ನೇ ನಾವು ಬಿತ್ತನೆಗೆ ಉಪಯೋಗಿಸ್ಬೇಕಾಗ್ತದೆ. ಆಮೇಲೆ ಮತ್ತೊಂದು ಅತಿ ಮುಖ್ಯವಾದಂತಹದ್ದು ಅಂಶ ಇಲ್ಲಿ ಸಮಗ್ರ ನಿರ್ವಹಣೆಯಲ್ಲಿ ಅಂತಂದರೆ, ಶಿಫಾರಸು ಮಾಡಿದಷ್ಟೇ ಗೊಬ್ಬರನ ಹಾಕಬೇಕು. ಸಾರಜನಕ ಗೊಬ್ಬರನ 3 ಅಥವಾ 4 ಹಂತಗಳಲ್ಲಿ ಕೊಡಬೇಕು, ಶಿಫಾರಸು ಮಾಡಿದ ಸಾರಜನಕನ. ಇದನ್ನು 3 ಸಲ 4 ಸಲ ನಾವು ಕಂತು ಕಂತುಗಳಲ್ಲಿ ಕೊಡೋದು ಉತ್ತಮ. ಯಾಕಪ್ಪ ಅಂತಂದರೆ, ರೋಗದ ಅಂಶ ಏನಾದರೂ ಹೆಚ್ಚಿಗೆ ಆಯಿತು ಅಂತಂದಾಗ ಕಡೆ ಕಂತುಗಳನ್ನು ನಾವು ನಿಲ್ಲಿಸ್ಬಿಡ್ಬೋದು. ಯಾಕೆಂದರೆ ನಾವೀಗ ಇಲ್ಲಿ ರೈತರು ಬಂದಾಗ ನಾವು ಕೇಳ್ತಾ ಇರ್ತೀವಿ ಪ್ರಶ್ನೆಗಳು, ಯೂರಿಯನ್ ಹಾಕಿದ್ದೀರಾ? ಇಲ್ಲ, ನಾವು ಯೂರಿಯನ್ ಹಾಕಿಲ್ಲ, ಅಮೋನಿಯಂ ಸಲ್ಫೇಟ್ ಹಾಕಿದ್ದೀವಿ ಅಂತ. ಅಂದರೆ ಅದು ಇನ್ನೊಂದು ಯೂರಿಯಾದ ರೂಪನೇ ಇರ್ತದೆ, ಸಾರಜನಕದ ರೂಪನೇ ಇರ್ತದೆ. ಅದಕ್ಕಾಗಿ ಅವ್ರು ಏನಪ್ಪ ಅಂದ್ರೆ, ಸಾರಜನಕದ್ದು ಈಗ ಅಥವಾ ಕಾಂಪ್ಲೆಕ್ಸ್ ಕೊಡ್ಬೋದು ಅಥವಾ ಯೂರಿಯಾನೇ ಕೊಡ್ಬೋದು, DAP ಕೊಡ್ಬೋದು, ಅಮೋನಿಯಂ ಸಲ್ಫೇಟೇ ಕೊಡ್ಬೋದು, ಏನೇ ಕೊಟ್ಟು ಹಂತ ಹಂತವಾಗಿ ಕೊಡಬೇಕು. ಹಂತವಾಗಿ ಕೊಟ್ಟಾಗ ಈ ಕಡೆ ಹಂತದ ಏನಿರ್ತದೆ ಅದು ಸಾರಜನಕನ ರೋಗ ಹೆಚ್ಚಾದ ಸಂದರ್ಭಗಳಲ್ಲಿ ನಿಲ್ಲಿಸ್ಬಿಡ್ಬೇಕಾಗ್ತದೆ. ಇದು ಬೆಂಕಿ ರೋಗಕ್ಕಷ್ಟೇ ಅಂತಲ್ಲ, ಎಲ್ಲ ರೋಗಗಳಿಗೂ ಅನ್ವಯ ಆಗ್ತದೆ. ಆಮೇಲೆ ಆದಷ್ಟು ಮುಂಗಾರ ಆದಮೇಲೆ ಮತ್ತೆ 1 ತಿಂಗಳು ಬಿಟ್ಟಾಗ ಹಸಿರೆಲೆ ಗೊಬ್ಬರ ಆಯಿತು ಅಥವಾ ಬೇಸಿಗೆಯಲ್ಲಿ ಬಿತ್ತನೆ ಆದಮೇಲೆ ಮುಂಗಾರಿನ ತನಕ ಏನು ಹೊಲ ಹಾಗೆ ಬಿಡ್ತೀವಿ, ಗದ್ದೆಯನ್ನು ಹಾಗೆ ಬಿಡ್ತೀವಿ, ಅಂಥ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬಿತ್ತನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದಾದಮೇಲೆ ನಮ್ಮಲ್ಲಿ ಈಗ ನಾನು ಅಂದೆ ನಿಮಗೆ ಆವಾಗಲೇ IR 64 ಅಥವಾ KRH 2 ಅಥವಾ ಕದಂಬ ವಿನಾಶ ಅಥವಾ ರಾಶಿ ಇಂಥವು ಕೆಲವೊಂದು ರೋಗ ನಿರೋಧಕ ತಳಿಗಳಿದ್ದಾವೆ, ಇಂಥವನ್ನು ಬಿತ್ತನೆ ಮಾಡ್ಕೊಳ್ಬಹುದು. ಆದರೆ ನಾವು ನಮ್ಮ ರೇಟು ಇದು ಇರೋದಕ್ಕಾಗಿ ನಾವು ಸೋನಾ ಮಸೂರಿನ ಬಿತ್ತಾ ಇದ್ದೀವಿ. ಆದರೆ ಈ ನಿರ್ವಹಣೆ ಕ್ರಮಗಳನ್ನು ಅನುಸರಿಸ್ಕೊಂಡ್ರೆ ಅದನ್ನು ಕೂಡ ನಾವು ಉತ್ತಮವಾದಂಥ ಬೆಳೆ ತಗೋಬೋದು. ಹಾಗೆ ಇನ್ನೊಂದು ಅತಿ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದೇನಪ್ಪ ಅಂತಂದರೆ, ಬಿತ್ತನೆ ಬೀಜಗಳನ್ನು ಶಿಲೀಂಧ್ರನಾಶಕ ಕಾರ್ಬನ್ಡೈಜಿಮ್ ಅನ್ನುವಂಥದ್ದು 2 ಗ್ರಾಮ್ ಒಂದು ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಅದು ನನಗೆ ಬಿತ್ತನೆ ಮಾಡೋಕೆ ಬೇಕಾದ್ರೆ ಆಗಿಲ್ಲಪ್ಪ, ಸಸಿ ಮಡಿ ಮಾಡಬೇಕಾದ್ರೆ ಬಿತ್ತನೆ ಮಾಡೋಕ್ಕೆ ಸೀಡು ಬೀಜೋಪಚಾರ ಮಾಡೋಕೆ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ನಾಟಿ ಮಾಡಬೇಕಾದ್ರೆ ಸಸಿ ಮಡಿಗಳನ್ನು ಆದಷ್ಟು ಇದೇ 1 ಗ್ರಾಮ್ ಕಾರ್ಬನ್ಡೈಜಿಮನ್ನು 1 ಲೀಟ್ರ್ ನೀರಿನಾಗೆ ಅಂಥದ್ದು ಒಂದು 100 ಲೀಟ್ರ್ ಒಳಗಡೆ ಒಂದು 100 ಗ್ರಾಮ್ ಹಾಕ್ಕೊಂಡು ಅಂಥದ್ರೊಳಗಡೆ ಈ ಸಸಿ ಅಗಿಗಳನ್ನು ನಾವು ತೆಗಿತೀವಲ್ಲ, ತೆಗೆದು ಸೀಡ್ ಮಾಡಿ ಕಟ್ತೀವಲ್ಲ, ಅವನ್ನ ನೆನವಿಡಬೇಕು. ಒಂದು ಸುಮಾರು 1-10 ನಿಮಿಷ ನೆನವಿಟ್ಬಿಟ್ಟು ಆಮೇಲೆ ಅದನ್ನು ನಾವು ನಾಟಿ ಮಾಡೋದ್ರಿಂದ ರೋಗನ ನಿರ್ವಹಣೆ ಮಾಡ್ಬೋದು. ಅದೇ ರೀತಿಯಾಗಿ ನಾವು ಏನಪ್ಪ ಅಂತಂದರೆ ಈ ಕಟ್ಟಕಡೆಯದಾದ ಆಪ್ಷನ್ ಏನು ಅಂತಂದರೆ ನಮಗೆ ರೋಗಕಾರಕಗಳ ಸಿಂಪಡಣೆ. ಈ ಸಿಂಪಡಣೆ ಏನಿದೆ, ಈ ಸಿಂಪಡಣೆಯೊಳಗೆ ನಮಗೆ ಎಡಿಫಿನ್ ಫಾಸ್ ಅಂತ ಬರ್ತದೆ, ಕಾರ್ಬನ್ಡೈಜಿಮ್ ಅಂತ ಬರ್ತದೆ, ಕಿಟಾಜಿನ್ ಅಂತ ಬರ್ತದೆ. ಇವನ್ನ ನಾವು 1 ಮಿಲಿ ಅಥವಾ 1 ಗ್ರಾಮ್ನಾಗೆ, ಆಮೇಲೆ ಟ್ರೈಸೈಕ್ಲೋಜೋಲ್ ಇದನ್ನ 0.6 ಗ್ರಾಮ್ನಾಗೆ ನಾವು 1 ಲೀಟರ್ ನೀರಿನಲ್ಲಿ ಹಾಕ್ಕೊಂಡು ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ಇದು ರೋಗ ತೀವ್ರತೆ ಹೆಚ್ಚಾದಾಗ ನಾವು 3 ಹಂತದಲ್ಲಿ ಏನಪ್ಪ ಅಂತಂತಂದ್ರೆ, ಮೊದಲು ನಾಟಿ ಮಾಡುವಾಗ, ಆಮೇಲೆ ತೆಂಡೆ ಹೊಡೆಯುವಾಗ ಅಥವಾ ಕೌಲು ಬರುವಾಗ, ಆಮೇಲೆ ತೆನೆ ಹೊರಗೆ ಬರುವಾಗ, ಆಮೇಲೆ ಕಾಳು ಕಟ್ಟುವಾಗ, ಇಂಥ ಸಂದರ್ಭದಲ್ಲಿ ಸಿಂಪಡಣೆ ಮಾಡೋದು ಅತಿ ಮುಖ್ಯ. ಈ ಹಂತಗಳಿಗೆ ಸಿಂಪಡಣೆ ಮಾಡಿದ್ರು ಅಂತಂದರೆ ಕಡಿಮೆ ಆಗ್ತದೆ, ಅನವಶ್ಯಕವಾದ ಸಿಂಪಡಣೆಗಳು ಬೇಕಾಗೋದು. ಈ ಜೈವಿಕ ನಿರ್ವಹಣೆ ಒಳಗಡೆ ಸುಡೋಮನಾಸ್ ಫ್ಲೋರೆಸೆನ್ಸ್ ಅನ್ನುವಂಥದ್ದು ಒಂದು ಜೈವಿಕ ಇದೆ, ಅದನ್ನು ನಾವು 10 ಗ್ರಾಮ್ ಪ್ರತಿ ಲೀಟರ್ ನೀರು ಒಳಗಡೆ ಈ ನಾಟಿ ಮಾಡಬೇಕಾದ್ರೂ ಕೂಡ ಒಂದು 30 ನಿಮಿಷ ಅದರೊಳಗಡೆ ಅಗೆಗಳನ್ನು ಅದ್ದುಬಿಟ್ಟು ನಾಟಿ ಮಾಡ್ಬೋದು. ಅದನ್ನೇ ಒಂದು 4 ಗ್ರಾಮನ್ನು ನಾವು ಸುಡೋಮನಾಸ್ ಫ್ಲೋರೆಸೆನ್ಸನ್ನು 1 ಲೀಟರ್ ನೀರಿನಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 20-25 ದಿವಸಗಳ ಅಂಥದ್ರೊಳಗೆ ಸಿಂಪಡಣೆಯನ್ನು ಕೂಡ ಮಾಡ್ಬೋದಾಗ್ತದೆ. ಇಲ್ಲಿ ನಾವು ಒಂದು ಗಮನ ಇಡಬೇಕಾಗಿದ್ದು ಅಂದರೆ, ಪ್ರತಿ ಎಕರೆಗೆ ಸುಮಾರು 300 ಲೀಟ್ರಷ್ಟು ಸಿಂಪಡಣೆ ದ್ರಾವಣ ಬೇಕಾಗ್ತದೆ. ಸಸಿ ಮಡಿ ಇದ್ದಾಗ 150 ಸಾಕಾಗ್ತದೆ ಎಕರೆ ಪ್ರದೇಶಕ್ಕೆ. ಅದು ಸ್ವಲ್ಪ ಬೆಳೆದು ಒಂದು 30-50 ದಿವಸದ್ದಾಗಿದ್ದಾಗ 200-250 ಲೀಟ್ರ್ ಬೇಕಾಗ್ತದೆ. 50 ದಿವಸಕ್ಕಿಂತ ಮೇಲ್ಪಟ್ಟ ಬೆಳೆ ಆಯಿತು ಅಂತಂದರೆ ಅದಕ್ಕೆ ಸುಮಾರು 300 ಲೀಟ್ರಷ್ಟು ಕನಿಷ್ಠ ಸಿಂಪಡಣೆ ದ್ರಾವಣ ಬೇಕಾಗ್ತದೆ. ನಮ್ಮ ರೈತರು ನಮ್ಮ ತಪ್ಪು ಮಾಡೋದೇನು ಅಂತಂತಂದರೆ, 14 ಲೀಟ್ರ್ ಟ್ಯಾಂಕ್ನಲ್ಲಿ ಒಂದು 10 ಟ್ಯಾಂಕ್ ಹೊಡ್ಕೊಂಬರ್ತಾರೆ, ಅವಾಗ ಅದು 160 ಲೀಟ್ರ್ ಮಾತ್ರ ಆಗಿರುತ್ತೆ. ಅದು ಗಮನ ಇಡಬೇಕಾಗಿತ್ತು. ಈ ಎಲೆ ಕವಚ ಒಣಗುವ ಮತ್ತು ತೆನೆ ಕವಚ ಮಚ್ಚೆ ಅಥವಾ ಕುಳೆ ರೋಗದ ಒಂದು ಲಕ್ಷಣಗಳು ಯಾವ ರೀತಿ ಇದಾವೆ ಸರ್? ಇದು ಎಲೆ ಕವಚದ ಮೊಚ್ಚೆ ರೋಗ ಅಥವಾ ಕೊಳೆ ರೋಗ ಇವು ಏನಿದೆ, ಇದು ರೈಸೋಕ್ಟೋನಿಯಾ ಸೊಲ್ನಿ ಅನ್ನುವಂಥ ಒಂದು ಶಿಲೀಂಧ್ರ ಬರುವಂಥದ್ದು. ಇದು ಬಹಳಷ್ಟು ಅಂತರ್ವ್ಯಾಪಿಯಾಗಿ ಹರಡುವಂಥದ್ದು ರೋಗ. ಇದು ರೋಗ ಬುಡದಲ್ಲಿ ಕಂಡು ಬರ್ತದೆ, ಸಸಿಗಳ ಬುಡದಲ್ಲಿ ಕಂಡು ಬರ್ತದೆ, ಎಲೆಗಳು ಒಣಗಿದ ಮೇಲೆ ಗೊತ್ತಾಗೋದು ಅದು ರೋಗ ಬಂದಿದೆ ಅಂತೇಳಿ. ಆಮೇಲೆ ಹೇಗಪ್ಪ ಅಂತಂದರೆ, ರಾಸಾಯನಿಕಗಳು ಎಲ್ಲೆಲ್ಲಿ ಅತಿ ಹೆಚ್ಚಿಗೆ ಹಾಕ್ತದೆ ಅಲ್ಲಿ ಅತಿ ವೇಗವಾಗಿ ಹರಡ್ತಾ ಇರ್ತದೆ ಇದು ರೋಗ. ಆಮೇಲೆ ಇದು ರೋಗ ಇದೆಯಲ್ಲ, ಕೌಲು ಬರೋ ಸಂದರ್ಭ ಅಥವಾ ತೆಂಡೆ ಒಡೆಯೋ ಸಂದರ್ಭದಲ್ಲಿ ಅತಿ ಹೆಚ್ಚಿಗೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಕಂಡುಬಂದರೆ 50ಕ್ಕಿಂತ ಹೆಚ್ಚಿಗೆ ಹಾನಿ ಆಗ್ತದೆ. ಇಲ್ಲಿ ನಾವು ಗಮನ ಇಡಬೇಕಾಗಿದ್ದು ಏನಪ್ಪ ಅಂತಂತಂದರೆ, ಯಥೇಚ್ಛವಾಗಿ ನೀರು, ಆಮೇಲೆ ಈ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡುವಂಥದ್ದು ಗಮನ ಇಡಬೇಕಾಗ್ತದೆ. ಆಮೇಲೆ ಲಕ್ಷಣಗಳು ಕಂಡು ಬರುವಂಥದ್ದು ಅಂತಂದರೆ, ನಾನಲ್ಲ ನಿಮಗೆ 10-15 ದಿವಸದ ಸಸಿಗಳು ನಾಟಿ ಮಾಡಿದ ಮ್ಯಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಸಾಯುವಂಥದ್ದು ಕಂಡು ಬರ್ತದೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಕವಚದ ಮೇಲುಗಡೆ ಚುಕ್ಕೆಗಳು ಕಂಡು ಬರ್ತದೆ. ಕವಚ ಅಂದರೆ ಎಲೆ ಕವಚದ ಅಂತಂದರೆ ಕೆಳಭಾಗದಲ್ಲಿ ನೀರಿನ ಒಂದು ಹಂತ ಏನಿತ್ತು, ನೀರು ನೀವು ನಿಲ್ಲಿಸಿತ್ತದಲ್ಲ, ಆ ಭಾಗದಲ್ಲಿ ಚುಕ್ಕೆಗಳು ಕಂಡು ಬರ್ತದೆ. ಆಮೇಲೆ ಇಲ್ಲಿ ಏನಾಗ್ತದೆ ಅಂತಂದರೆ, ಮಚ್ಚೆಗಳು ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟು ಅದು ಆ ಭಾಗ ಸಂಪೂರ್ಣವಾಗಿ ಕಪ್ಪಾಗಿಬಿಟ್ಟು ಕೊಳಿತಾ ಬರ್ತದೆ. ಆಮೇಲೆ ಇದು ಒಂದು ಎಲೆಯಿಂದ ಇನ್ನೊಂದು ರೋಗಿಗೆ ಬಹಳ ಬೇಗ ಹರಡ್ತದೆ. ಇದು ಏನಾಗ್ತದೆ ಅಂತಂದರೆ, ಎಲೆ ಸಂಪೂರ್ಣವಾಗಿ ಒಣಗಿ ಹೋಗ್ತದೆ, ಆಮೇಲೆ ಸಸಿ ಸಂಪೂರ್ಣವಾಗಿ ಕೊಳೆತು ಕೂಡ ಹೋಗ್ತದೆ. ಅದಕ್ಕಾಗಿ ನಾವು ಇಲ್ಲಿ ಗಮನ ಇಡಬೇಕಾಗ್ತದೆ, ಅಂಥದನ್ನ ಮೇಲ್ಗಡೆ ನೋಡಬೇಕಾಗ್ತದೆ. ಆಮೇಲೆ ಎಲೆ ಒಣಗಿದ ತಕ್ಷಣ ನಮಗೆ ಕೆಳಗಡೆ ನೋಡಿದ ತಕ್ಷಣ ಬಿಳಿ ಬಿಳಿ ಬಿಳಿ ಬಿಳಿ ಬಿಳಿ ಆದಂಥ ಸಾಸಿವೆ ಕಾಳಿನಂಥದ್ದು, ಕಪ್ಪು ಚುಕ್ಕಿ ಆಗಿರ್ಬೋದು ಅಥವಾ ಬಿಳೆ ಚುಕ್ಕಿಗಳು ಕಂಡು ಬರ್ತದೆ. ಅಂದರೆ ಒಂದು ಆಕೃತಿಗಳು, ಶಿಲೀಂಧ್ರಗಳು, ಸ್ಕ್ಲೆರೋಸಿಸ್ಗಳು ಕಂಡು ಬರ್ತದೆ. ಭಾಳಷ್ಟು ಜನ ರೈತರಿಗೆ ನಾವು ಭೇಟಿಯಾದಾಗ ಹೇಳೋದು ಏನಂದರೆ, ದ್ವಾಮಿ ತತ್ತಿ ಅಂತಾರದು, ಅಂದರೆ ಬಿ ಪಿ ಹೆಚ್ಚು ಅಂತ ಹೇಳಿ ಏನು ನಾವು ಅಂತೀವಿ, ಅದು ತತ್ತಿ, ಅದ್ರದ್ದು ಮೊಟ್ಟೆಗಳು ಅಂತಾರೆ. ಅದು ದಯವಿಟ್ಟು ಇದರೊಳಗೆ ತಪ್ಪು ಕಲ್ಪನೆ ಮಾಡ್ಕೋಬೇಡಿ, ಅದು ದ್ವಾಮಿ ತತ್ತಿ ಅಲ್ಲ. ದ್ವಾಮಿ ತತ್ತಿ ಹೇಗಿರ್ತದೆ ಅಂತಂದರೆ, ಬಾಳೆಯ ಒಂದು ಚಿಪ್ ಹೇಗಿರ್ತದೆ ಆ ರೀತಿಯಾಗಿ ಆಕಾರದಾಗಿರ್ತದೆ. ಇದು ಒಂದೊಂದು ಸಣ್ಣ ಸಣ್ಣ ಒಂದು ಶಿಲೀಂಧ್ರದ ಇವು, ಇದು ಪೌಡರ್ ದಪ್ಪವಾಗಿ ಗಂಟಾಗಿರ್ತದೆ ಆ ಲೆಕ್ಕದಲ್ಲಿರ್ತದೆ. ಇದನ್ನು ಹತ್ತಿ ಬೂಸ್ಟ್ನ ಒಂದು ರೂಪದಾಗಿರ್ತದೆ. ಇದನ್ನು ನಾವು ದ್ವಾಮಿ ತತ್ತಿ ಅಂತೇಳಿ ಕನ್ಫ್ಯೂಸ್ ಮಾಡಿಕೊಂಡು ಕೀಟನಾಶಕವನ್ನು ಸಿಂಪಡಣೆ ಮಾಡೋದು ಅನವಶ್ಯಕ. ಇಲ್ಲಿ ನಾವು ಅದನ್ನು ಗುರುತಿಸುವುದು ಬಹಳ ಸುಲಭವಾಗಿ ಗುರುತಿಸ್ಬೋದು, ಅದು ಅತಿ ಮುಖ್ಯವಾದದ್ದು. ಅಂಥದ್ದಲ್ಲಿ ಏನಾಗ್ತದೆ ಅಂತಂದರೆ, ತೆನೆಗಳು ಹೊರಗಡೆ ಬರಬೇಕಾದ್ರೆ ಬಹಳ ಕಷ್ಟಪಡ್ತದೆ ಇಂಥ ಒಂದು ಸಂದರ್ಭದಲ್ಲಿ. ಯಾಕಂದರೆ ಇಲ್ಲೂ ಕೂಡ ರೋಗ ಹೆಚ್ಚಾಗಿ ಹರಡಿದ ಸಂದರ್ಭದಲ್ಲಿ ತೆನೆ ಸಂಪೂರ್ಣವಾಗಿ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ಅದು ಏನಾಗ್ತದೆ, ಕಾಳು ಜೊಳ್ಳಾಗ್ತದೆ, ಇಲ್ಲಾಂದರೆ ಕಪ್ಪು ಕಪ್ಪು ಕಪ್ಪಾಗಿ ಕಾಳುಗಳು ಬರ್ತದೆ. ಆಮೇಲೆ ಈ ರೋಗ ಹರಡೋಕ್ಕೆ ಅನುಕೂಲ ಆದಂಥ ಅಂಶಗಳು ಏನಪ್ಪ ಅಂತಂತಂದರೆ, ಅತಿ ಹೆಚ್ಚಿನ ಸಾರಜನಕದ ಬಳಕೆ ಕೂಡ ರೋಗ ಹರಡಲಿಕ್ಕೆ ಅನುಕೂಲ ಆಗುವಂಥದ್ದು. ಆಮೇಲೆ ಅತಿ ಹೆಚ್ಚು ನೀರು ನಿಲ್ಲಿಸೋದು, ನಾವೇನು ಮಾಡ್ತೀವಿ ಅಂತಂದ್ರೆ ಇವತ್ತು ನೀರು ನಿಲ್ಲಿಸ್ಬಿಟ್ಟಿವಿ ಅಂತಂದ್ರೆ ಇನ್ನು ಒಂದು ವಾರ ಬಿಟ್ಟು ಮತ್ತೆ ತೆಗಿಯಕ್ಕೆ ಹೋಗೋದು, ಹಾಗೆ ಮಾಡೋದು. ಅಂಗ್ಲಾಗಿದೆ ಸಸಿಗಳು ಅಂತೇಳಿ ಒತ್ತೊತ್ತಾಗಿ ಸಸಿಗಳನ್ನ ನಾಟಿ ಮಾಡೋದು, ಇಂಥವೆಲ್ಲ ರೋಗ ಹೆಚ್ಚಾಗಕ್ಕೆ ಕಾರಣ ಆಗ್ತದೆ. ಆಮೇಲೆ ಆ ಭೂಮಿಯೊಳಗೆ ಒಮ್ಮೆ ಆ ಶೀತ ಬ್ಲೈಟ್ ಅಂದರೆ ಈಗ ನಾನೇನೀಗ ಶೀತ ಬ್ಲೈಟ್ ಅಥವಾ ಎಲೆ ಕಂಡಕವಚದ ಮಚ್ಚೆ ಅಥವಾ ಕೊಳೆ ರೋಗದ ಹೇಳ್ತಾ ಇದ್ದೀನಿ, ಇದು ಬಂದಿದೆ ಅಂತಂದರೆ ಸುಮಾರು ವರ್ಷಗಳ ಕಾಲ ಅಲ್ಲಿ ಡಾರ್ಮೆಂಟ್ ಸ್ಟೇಜ್ ಒಳಗಡೆ ಇರ್ತದೆ, ಸ್ತೂಪ್ತ ಅವಧಿ ಒಳಗಡೆ ಇದ್ದೇ ಇರ್ತದೆ. ಅದಕ್ಕಾಗಿ ನೀವು ಅದನ್ನು ನೋಡಬೇಕಾಗ್ತದೆ. ಅಂತಲ್ಲಿ ನಾವು ಏನಪ್ಪ ಅಂತಂತಂದರೆ ನೀರನ್ನು ಹಾಯಿಸುವಾಗ ಈ ಏನು ಈಗ ಶಿಲೀಂಧ್ರ ಅವಗಳ ಅನ್ನಲ್ಲ ನನ್ನ ಸಾಸಿವೆ ಕಾರಣಾಗಿರ್ತದೆ ಅಂತ ಅಂಥದ್ದು ಬಂದಾಗ ನೀರನ್ನು ಹಾಯಿಸಬೇಕಾದ್ರೆ ಜಾಗೃತಿ ಇರಬೇಕು. ಯಾಕಂದರೆ ನೀರಿನ ಮೂಲಕ ಅದು ಹರಡ್ಕೊಂಡೋಗಿ ಒಂದು ಹೊಲದಿಂದ ಒಂದು ಗದ್ದೆಯಿಂದ ಮತ್ತೊಂದು ಗದ್ದೆಗೆ ಹೆಚ್ಚು ಮಾಡ್ತದೆ. ಆಮೇಲೆ ಮತ್ತೆ ಇನ್ನೂ ಒಂದು ಈ ರೋಗ ಅತಿ ಹೆಚ್ಚಾಗಿ ಇದಾದಾಗ ಎಲ್ಲ ಕವಚ ಎಲ್ಲ ಒಣಗಿಬಿಟ್ಟು ಹೋಗುವಂಥದ್ದು ಇನ್ನೊಂದು ರೋಗ ಇದೆ, ಅದು ಕೊಳೆ ರೋಗ ಅಂತೇಳಿ. ಅದು ಸ್ಯಾರೋಕ್ಲೋಡಿಯಂ ಒರೇಜೆ ಅನ್ನೋಂಥ ಒಂದು ಇದರಿಂದ ಬರ್ತದೆ, ಶಿಲೀಂಧ್ರದಿಂದ. ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿಗೆ ಕಂಡು ಬರ್ತಾ ಇರೋ ರೋಗ ಅಂತಂದರೆ ಸ್ಕ್ಲಿಯೋಷಿಯಂ ಒರೇಜೆ ಅನ್ನೋಂಥ ಒಂದು ಶಿಲೀಂಧ್ರದಿಂದ ಬರುವಂಥದ್ದು ಬಡ್ಡೆ ಕೊಳೆ ರೋಗ ಅಂತ ಇದ್ದೀವಿ, ಅದು ಕೂಡ ಒಂದು ಅತಿ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಇವೆಲ್ಲವೂ ಕಾರಣ ಈ ಅಂಶಗಳು ಪೂರಕವಾಗಿ ಇದ್ದಾಗ ಅದು ಹೆಚ್ಚೆಚ್ಚಿಗೆ ಕಂಡು ಬರ್ತದೆ. ಕ್ಲಿಯೋಶಿಯ ಕಂಡು ಬರ್ತದೆ, ನಾನು ಅಂದಂಥ ಸಾಸಿವೆ ಕಾಳು ಇಂಥವೆಲ್ಲ ಕಂಡು ಬಂದೇ ಬರ್ತದೆ. ಅದಕ್ಕಾಗಿ ನೀವೇನಪ್ಪ ಅಂತಂದರೆ ಇವೆಲ್ಲವನ್ನು ಬೆಳೆದಿದ್ದ ಹಾಗೆ ನಾವು ನೋಡ್ಕೊಂಡಿದ್ದು ಆಯಿತು ಅಂತಂದರೆ ರೋಗನ ಕಡಿಮೆ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಹತೋಟಿ ಮಾಡ್ಬೇಕು ಸರ್ ನಮ್ಮ ರೈತರು? ಇಲ್ಲಿ ಕೂಡ ನಾವು ಸಮಗ್ರವಾದಂತಹ ಒಂದು ಹತೋಟಿ ಕ್ರಮಗಳನ್ನು ತಗೋಬೇಕಾಗ್ತದೆ. ಯಾಕೆಂತಂತಂದರೆ ವಾತಾವರಣ ಪೂರಕವಾಗಿದ್ದೇ ಇರ್ತದೆ, ಹಾಗಿದ್ದಾಗ ಅತಿ ಹೆಚ್ಚಿನ ಒಂದು ರೋಗ ಬರುವಂಥದ್ದು. ಇಲ್ಲಿ ಕೂಡ ಮಿತವಾಗಿ ನೀರಿನ ಬಳಕೆ ಮಾಡುವಂಥದ್ದು, ಆಮೇಲೆ ಬೀಜ ಆಯ್ಕೆ ಮಾಡ್ಕೊಳ್ಳುವಾಗ ಕೂಡ ಅಷ್ಟೇ. ಆಮೇಲೆ ಹೊಲಗಳನ್ನು ಗದ್ದೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು, ಏಕಬೆಳೆ ಅದೇ ಪ್ರದೇಶದಲ್ಲಿ ಮತ್ತೆ ರೋಗ ಹೆಚ್ಚಿದ್ದಾಗ ಮಾಡಬಾರ್ದು. ಆಮೇಲೆ ರೋಗ ನಿರೋಧಕ ತಳಿಗಳು ಬಳಸಬೇಕಾಗ್ತದೆ. ಆಮೇಲೆ ಸಸಿಗಳು ಅಂಗ್ಲಾಗಿದ್ದಾವೆ ಅಂತೇಳಿ ಅತಿ ಹೆಚ್ಚೆಚ್ಚಿಗೆ ಒತ್ತಾಗಿ ಹಾಕೋದು ಬೇಡ. ಆಮೇಲೆ ರಸಗೊಬ್ಬರಗಳು ನಾನು ಬೆಂಕಿ ರೋಗಕ್ಕೆ ತಿಳಿಸಿದ ಹಾಗೆಯೇ ಸಾರಜನಕವನ್ನು 3-4 ಕಂತುಗಳಲ್ಲಿ ಕೊಡುವಂಥದ್ದು, ರೋಗ ಹೆಚ್ಚಾಗಿ ಕಂಡು ಬಂದಾಗ ಕಡೇ ಒಂದು ಕಂತನ್ನು ನಿಲ್ಲಿಸ್ಕೊಳ್ಳುವಂಥದ್ದು. ಆಮೇಲೆ ಹಸಿರೆಲೆ ಗೊಬ್ಬರ ಪೊಟ್ಯಾಶು ಇಂಥವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಡಿ. ಆಮೇಲೆ ನೀರಾವರಿ ಇಂಥ ಒಂದು ಸಂದರ್ಭ ಹೆಚ್ಚಿಗೆ ರೋಗ ಕಂಡು ಬಂದರೆ ನೀರಾವರಿಯನ್ನು ಕೊಡಬೇಕಾದ್ರೆ ಈ ಹೊಲದಿಂದ ಆ ಹೊಲಕ್ಕೆ ರೋಗ ಹರಡಲಿದ್ದ ಹಾಗೆ ನೀರಾವರಿಯನ್ನು ನೋಡಿಕೊಂಡು ಮಾಡಬೇಕಾಗ್ತದೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಬೀಜೋಪಚಾರವನ್ನು ಕಾರ್ಬನ್ ಡೈಜಿಮ್ ಅನ್ನುವಂಥ ಒಂದು ಶಿಲೀಂಧ್ರನಾಶಕದಿಂದ ಮಾಡಲೇಬೇಕಾಗ್ತದೆ. ಇಲ್ಲ ಪ್ರೊಪೋಕಿನಜೋಲ್ ಅಥವಾ ಟಿಲ್ಟ್ ಅಂತ ಹೇಳಿ ಔಷಧಿ ಏನು ಸಿಗ್ತದೆ ಅದರಿಂದ ಬೀಜೋಪಚಾರ, ಪ್ರತಿ ಒಂದು ಕೆಜಿ ಬೀಜಕ್ಕೆ 0.5 mL ಅಂದರೆ 0.5 mL ಬೀಜೋಪಚಾರ ಮಾಡಬೇಕು. ಆಮೇಲೆ ರೋಗ ಕಂಡ ಮೇಲೆ ಏನು ಮಾಡಬೇಕಾಗ್ತದೆ ಅಂತಂದರೆ ರೋಗನಾಶಕಗಳ ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ರೋಗ ಲಕ್ಷಣಗಳು ಕಂಡಾಗ ಇದು ಅಂದರೆ ನಾವು ಆರ್ಥಿಕ ಹಾನಿ ಮಾಡ್ತದೆ ಅಂತಂದಾಗ ಕಾರ್ಬನ್ ಡೈಜಿಮ್ ಇರ್ಬೋದು, 1 gram ಕಾರ್ಬನ್ ಡೈಜಿಮು ಅಥವಾ 2 gram ಮ್ಯಾಂಕೋಜೆಬ್ಬು ಅಥವಾ 0.75 ಡಿಫ್ಲೂಸಮೈಡ್ ಅಂತ ಹೇಳಿ ಸಿಗ್ತದೆ ಅದಾಗ್ಬೋದು, ಅಥವಾ 1.5 mL ವೆರಡಮೈಸಿನ್ ಆಗ್ಬೋದು, ಅಥವಾ 1 mL ಹೆಕ್ಸಾಕೊನಜೋಲ್ ಆಗ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಹೊಸ ಒಂದು ಔಷಧಿ ಬಂದಿದೆ, ಆ ಔಷಧಿಗಳನ್ನು ನಾವು ಬಳಕೆಯನ್ನು ಮಾಡ್ಬೋದು. ಆ ಔಷಧಿ ಒಂದು ಸ್ವಲ್ಪ ಏನಪ್ಪ ಅಂತಂತಂದರೆ ಮ್ಯಾಂಕೋಜೆಬ್ ಮತ್ತು ಸೈನೆಬ್ ಅನ್ನೋಂಥ ಒಂದು ಕಾಂಬಿನೇಷನ್ ಔಷಧಿ ಇರ್ತದೆ, ಅಂಥ ಔಷಧಿಗಳನ್ನು ಬಳಕೆಯನ್ನು ಮಾಡ್ಕೋಬೋದು. ಇದು ಕೂಡ ಅವಶ್ಯವಿದ್ದಲ್ಲಿ ಮಾತ್ರ ಮಾಡ್ಕೋಬೇಕಾಗ್ತದೆ, ಇಲ್ಲೂ ಕೂಡ ಅಷ್ಟೇ. ಆಮೇಲೆ ಇಲ್ಲಿ ಇನ್ನೊಂದು ಅಂಶ ನೋಡಬೇಕು ಅಂತಂದರೆ ಈ ಕೀಟಬಾಧೆಗಳು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಇರೋ ಹಾಗೆ ನೋಡ್ಕೋಬೇಕು ಈ ರೋಗ. ಕೀಟಬಾಧೆಯಿಂದ ರೋಗ, ಯಾಕಂದರೆ ಬುಡದಲ್ಲಿ ಬರುವಂಥದ್ದರಿಂದ ಕೀಟಬಾಧೆ ಹೆಚ್ಚಾಯಿತು ಅಂತಂದರೆ ರೋಗ ಹೆಚ್ಚಾಗಿ ಕಾಣಲಿಕ್ಕೆ ಪೂರಕವಾಗಿ. ಸರ್, ಈ ದುಂಡಾಣು ಮಚ್ಚೆ ರೋಗ ಬಹಳ ಅದು ಒಂದು ಪ್ರಮುಖವಾದ ರೋಗ ಈ ಭತ್ತದಲ್ಲಿ ಬರುತ್ತದೆ ಅಂತ ಹೇಳಿದರೆ ಇದರ ಒಂದು ಲಕ್ಷಣಗಳು ಹೆಂಗಿರ್ತವೆ ಮತ್ತು ಇದನ್ನು ನಮ್ಮ ರೈತರು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ? ಈಗ ನಮ್ಮ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಎರಡೂ ಒಂದು ಹಂಗಾಮಿನಲ್ಲಿ ಕಂಡು ಬರುವಂತಹ ಅತಿ ಪ್ರಮುಖವಾದ ರೋಗ ಅಂತಂದ್ರೆ ಈ ದುಂಡಾಣು ಅಂಗಮಾರಿ ರೋಗ. ಇದು ಮುಂಗಾರಲ್ಲೂ ಕಾಣ್ತದೆ, ಹಿಂಗಾರಲ್ಲೂ ಕಾಣ್ತದೆ. ಇದು ಶೀತ ಬ್ಲೈಟ್ ಇದ್ದ ಹಾಗೆ ನಮ್ಮ ಬಡ್ಡೆ ಕೊಳೆ ಅಥವಾ ನಾವು ಏನೀಗ ಎಲೆ ಕವಚದ ಮಚ್ಚೆ ಅಂದ್ವಿ, ಇದು ಸರ್ವೇ ಸಾಮಾನ್ಯವಾಗಿ ಕಂಡೇ ಕಾಣ್ತದೆ. ಇದು ಏನಪ್ಪ ಅಂತಂದ್ರೆ ಎಲೆಗಳು ತುದಿ ಹಾಗೂ ಅಂಚುಗಳು ಒಣಗ್ತದೆ, ಒಳಗೆ ಮಧ್ಯಭಾಗ ಹಸಿರು ಹಾಗೆ ಇರ್ತದೆ. ಹಳದಿ ಗೆರೆ ಏನಿರ್ತದೆ, ಈ ಹಸಿರು ಭಾಗ ಸೇರಲು ಹಳದಿ ಗೆರೆ ಇಕ್ಕೊಂಡ್ಬಿಟ್ಟು ತೇವಾಂಶ ಇದ್ದಂಥದ್ದು ಇರ್ತದೆ. ಇದು ಹೇಗಪ್ಪ ಅಂತಂದರೆ ನಮಗೆ ಮುಂಜಾನೆ ಇಬ್ಬನಿ ಬಿದ್ದಾಗ ಬ್ಯಾಕ್ಟೀರಿಯಾ, ಇದು ದುಂಡಾಣುವಿನ ರೋಗ ಅಲ್ಲ, ಇದು ದುಂಡಾಣು ರೋಗ ಏನಾಗ್ತದೆ, ಬ್ಯಾಕ್ಟೀರಿಯಾದ್ದು ಊಜ್ ಅಂತ ಅಂತೀವಿ ನಾವು, ಆ ಬ್ಯಾಕ್ಟೀರಿಯಾದ ಒಂದು ಬೀಜಾಣುಗಳೇನಾಗ್ತದೆ ಅದು ನೀರಿನ ಮೂಲಕ ಸೇರ್ಕೊಂಡ್ಬಿಟ್ಟು ಹರಡೋಕ್ಕೆ ಪೂರಕ ಆಗ್ತದೆ. ಇಲ್ಲಿ ಕೂಡ ಅಷ್ಟೇ, ಸಾರಜನಕನ ಅತಿ ಹೆಚ್ಚಿಗೆ ಬಳಸೋದು ರೋಗ ಹೆಚ್ಚಾಗಲಿಕ್ಕೆ ಕಾರಣ. ಆಮೇಲೆ ರಾತ್ರಿ ಉಷ್ಣಾಂಶ 23-25 degrees ಇರುವಂಥದ್ದು, ಆಮೇಲೆ ಬಿಟ್ಬಿಟ್ಟು ಮಳೆ ಬರುವಂಥದ್ದು, ಆಮೇಲೆ ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚಿಗೆ ನೀರು ನಿಲ್ಲಿಸುವಂಥದ್ದು, ಆಮೇಲೆ ವಾತಾವರಣದ ಆರ್ದ್ರತೆ, ಈ ವಾತಾವರಣ ಪೂರಕ ವಾತಾವರಣಗಳು ಇದು ಹೆಚ್ಚಾಗಲಿಕ್ಕೆ ಕಾರಣ. ಆಮೇಲೆ ಭತ್ತದ ಜಾತಿ ಕಸಗಳನ್ನ ಕಡ್ಡಾಯವಾಗಿ ನಮ್ಮ ಗದ್ದೆ ಅಕ್ಕಪಕ್ಕ ಇಳಿದಿದ್ದಾಗೆ ನೋಡ್ಕೊಳ್ಳೇಬೇಕು. ಇದಕ್ಕೆ ಇಲ್ಲ ಅಂತಂದ್ರೆ ಅದೇನಾಗ್ತದೆ, ನಾನು ಹೇಳಿದ ಹಾಗೆ ಅದು ಆಗ ಭಾಗದಲ್ಲಿ ಕಳೆ ಉಳಗಿರ್ತದೆ, ಪೀಡೆ, ಅದು ಒಂದು ಪೀಡೆ ಅಂದಂಗೆ ಅಲ್ಲಿರ್ತದೆ, ಅದು ಮತ್ತೆ ಹರಡ್ಕೊಂತ ಈ ನಮ್ಮ ಒಂದು ಭತ್ತದ ಗದ್ದೆಗೆ ಹರಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇರ್ತದೆ. ಈ ನಿರ್ವಹಣೆ ಹೇಗೆ ಮಾಡಬೇಕಪ್ಪ ಅಂತಂದ್ರೆ, ಇಲ್ಲೂ ಕೂಡ ನಾವು ಬೀಜಗಳ ಆಯ್ಕೆ, ಒಂದು ರೋಗ ರಹಿತ ಬೀಜಗಳ ಆಯ್ಕೆ, ದೃಢೀಕರಿಸಿದ ಬೀಜಗಳ ಆಯ್ಕೆ ಮಾಡುವಂಥದ್ದು, ಆಮೇಲೆ ದುಂಡಾಣು ಮಚ್ಚೆ ರೋಗ ನಿರೋಧಕ ತಳಿಗಳನ್ನು ಬಳಕೆ ಮಾಡುವಂಥದ್ದು, ಈಗ ಗಂಗಾವತಿ ಸೋನ ಅಂತೇಳಿ ಹೊಸದು ಒಂದು ತಳಿ ನಮ್ಮ ವಿಶ್ವವಿದ್ಯಾಲಯದ್ದೇ, ನಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿದೆ, ಅದು ನಮ್ಮ ಈ ಎಲ್ಲ ರೋಗಗಳಿಗೂ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ತಡೆಗಟ್ಟುವಂಥ ಸಾಮರ್ಥ್ಯ ಇರುವಂಥದ್ದು ಅಂಥ ತಳಿಗಳನ್ನ ಬಿತ್ತನೆ ಮಾಡಬಹುದು. ಆಮೇಲೆ ಇಲ್ಲೂ ಕೂಡ ಬೀಜೋಪಚಾರ ಅತಿ ಮುಖ್ಯ. ಇಲ್ಲಿ ಏನಪ್ಪ ಅಂದರೆ ಸ್ಟೆಪ್ಟೊಮೈಕ್ಲಿನ್ ಅಂತ ಹೇಳಿ ಒಂದು ಔಷಧ ಬರ್ತದೆ, ಅದನ್ನು ಅಥವಾ ಮೈಲ್ ತುತ್ತನ್ನು ಸೇರಿಸ್ಕೊಂಡ್ಬಿಟ್ಟು ಅಥವಾ ಬ್ಯಾಕ್ಟೀರಿಯಾ ನಾಶಕ ಅಂತ ಬರ್ತದೆ, ಅದು 0.5 ಗ್ರಾಮ್, ಅದ್ರ ಜೊತೆಗೆ 0.5 ಗ್ರಾಮ್ COC ಅಂದರೆ ತಾಮ್ರದ ಆಕ್ಸಿಕ್ಲೋರೈಡನ್ನು ಮಿಶ್ರಣ ಮಾಡಿಕೊಂಡು 1 ಲೀಟರ್ ಒಳಗೆ ಹಾಕ್ಕೊಂಡು ಒಂದು 20 ನಿಮಿಷದ ಕಾಲ ಅದ್ದುಬಿಟ್ಟು ಬೀಜನ ಉಪಚಾರ ಮಾಡಿ, ಅಥವಾ ಬೀಜನ ಉಪಚಾರ ಮಾಡೋಕ್ಕಾಗಲಿಲ್ಲ ಅಂದರೆ ಇದೇ ಸಸಿಗಳನ್ನು ಗದ್ದೆಗೆ ನಾಟಿ ಮಾಡುವಾಗ ಅದ್ದುಬಿಟ್ಟು ಒಂದು 20 ನಿಮಿಷ ಅದ್ದುಬಿಟ್ಟು ನಾಟಿ ಮಾಡೋದು ಮುಖ್ಯ. ಆಮೇಲೆ ಎರಡನೇದು ಏನಪ್ಪ ಅಂತ ಅಂಶ, ಇಲ್ಲಿ ಸಾರ್ವಜನಿಕ ಗೊಂಬರನ್ನ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಎರಡು ರೋಗ ಕೇಳಿದೆ, ಇದಕ್ಕೂ ಕೂಡ ಹಿತಮಿತವಾಗಿ ಆಗುವಂಥದ್ದು. ಆಮೇಲೆ ಸಂಪೂರ್ಣವಾಗಿ ಭತ್ತದ ಜಾತಿಯ ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕುವ ಅತಿ ಮುಖ್ಯ. ಆಮೇಲೆ ರೋಗನಾಶಕಗಳ ಸಿಂಪಡಣೆ ಅಂತ ಅಂತಂದರೆ, ರೋಗ ಕಂಡ ತಕ್ಷಣ ಬ್ಯಾಕ್ಟೀರಿಯಾ ನಾಶಕ ಅಂತಂದು ಏನಂದೆ ನಾನು, ಅದನ್ನ 0.5 ಗ್ರಾಮ್, ಅದ್ರ ಜೊತೆಗೆ ತಾಮ್ರದ ಆಕ್ಸಿಕ್ಲೋರೈಡ್ 0.5 ಗ್ರಾಮ್, ಅಥವಾ ಈ ಏನು ಸ್ಟೆಪ್ಟೊಸೈಕ್ಲಿನ್ ಅಂತ ಹೇಳಿ ಸಿಗ್ತದೆ, ಅದನ್ನು 0.1 ಗ್ರಾಮ್ ಅದ್ರ ಜೊತೆಗೆ ತಾಮ್ರದ ಆಕ್ಸಿಕ್ಲೋರೈಡನ್ನು ಮಿಶ್ರಣ ಮಾಡ್ಕೊಂಡು ಬಿಟ್ಟು ಸಿಂಪಡಣೆಯನ್ನು ಮಾಡ್ಬೋದು. ಪ್ರತಿ ಸಿಂಪಡಣೆಗೂ ನಾನು ಹೇಳಿದಾಗೆ 300 ಲೀಟರ್ನಷ್ಟು ದ್ರಾವಣ, ಸಿಂಪಡಣೆ ದ್ರಾವಣ ಬೇಕಾಗ್ತದೆ. ಇದು ಅತಿ ಮುಖ್ಯವಾದದ್ದು. ಆಮೇಲೆ ಇಲ್ಲಿ ಇನ್ನೂ ಒಂದು ಅಂಶ ನಾನು ಹೇಳಬೇಕಾಗಿದ್ದು ಅಂತ ಅಂತಂದರೆ, ರೈತರಿಗೆ ಕಟ್ಟಕಡೆಯದಾಗಿ ನಾನು ಹೇಳ್ತೀನಿ ಅಂತಂದರೆ, ಈ ರೋಗಗಳು ಸಮರ್ಪಕ ನಿರ್ವಹಣೆ ನಿಮಗೆ ಆಗೋದ್ರ ಜೊತೆಗೆ, ನೀವು ಈ ಅನವಶ್ಯಕ ಔಷಧಿಗಳ ಮಿಶ್ರಣಗಳು ಸುಮಾರು ನೀವು ರೈತರು ಮಾಡುವಂಥದ್ದು, ಒಂದು ದ್ವಾಮಿಗೆ, ಒಂದು ಲದ್ದಿಗೆ, ಆಮೇಲೆ ಒಂದು ರೋಗಕ್ಕೆ, ಆಮೇಲೆ ಇನ್ನೊಂದು ಬಡ್ಡಿ ಕೊಳೆಗೆ, ಹಿಂಗೆ ಅಂತೇಳಿ 4-5 ಔಷಧಿಗಳನ್ನು ಮಿಶ್ರಣ ಮಾಡ್ತದೆ. ಹೀಗೆ ಮಿಶ್ರಣ ಮಾಡೋದು ಆರೋಗ್ಯಕ್ಕೂ ಹಾನಿಕಾರಕ, ಪರಿಸರಕ್ಕೂ ಮಾಲಿನ್ಯಕಾರಕ. ಅದ್ರ ಜೊತೆಗೆ ಈ ಔಷಧಿಗಳು ಸಮ್ಮಿಶ್ರಣ ಆಗಲಿಲ್ಲ ಅಂತಂದರೆ, ಆ 4 ಔಷಧಿಗಳ ಹಣನೂ ಕೂಡ ನಿಮಗೆ ಲಾಸ್ ಆಗುವಂಥದ್ದು. ಅದಕ್ಕಾಗಿ ನೀವು ಇದು ರೋಗಕ್ಕೆ ಪೂರಕವಾಗಿದ್ದಂಥ ಔಷಧಿಗಳನ್ನು ಮಾತ್ರ, ರೋಗ ನಿರ್ವಹಣೆಗೆ ಪೂರಕವಾದಂಥ ಔಷಧಿಗಳನ್ನು ಮಾತ್ರ ಮಿಶ್ರಣ ಮಾಡಿ, ಅನವಶ್ಯಕವಾಗಿ 4-5 ಔಷಧಿಗಳನ್ನು ಮಿಶ್ರಣ ಮಾಡುವಂಥ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಆರ್ಥಿಕ ಹಾನಿಮಟ್ಟ ಇದ್ದಾಗ ಸಂದರ್ಭದಲ್ಲಿ ಮಾತ್ರ ಆರ್ಥಿಕ ಹಾನಿಮಟ್ಟ ನೋಡಿಬಿಟ್ಟು ನೀವು ಮಿಶ್ರಣ ಮಾಡಬೇಕಾಗ್ತದೆ. ಹೊಂದಾಣಿಕೆಯಾಗುವಂತಹ ಶಿಲೀಂಧ್ರನಾಶಕಗಳು, ಕೀಟನಾಶಕಗಳನ್ನು ಮಿಶ್ರಣ ಮಾಡಬೇಕಾಗ್ತದೆ. ಅನವಶ್ಯಕವಾಗಿ ಸಿಂಪಡಣೆಗಳನ್ನು ತಪ್ಪಿಸಬೇಕಾಗ್ತದೆ. ಯಾಕಂದರೆ ವಾರಕ್ಕೊಮ್ಮೆ ಸಿಂಪಡಣೆ ಮಾಡುವಂಥದ್ದು ಇವನ್ನೆಲ್ಲ ಬಿಡಿ. ಆಮೇಲೆ ಈ ಅನವಶ್ಯಕವಾಗಿ 4-5 ಔಷಧಿಗಳು ಮಿಶ್ರಣ ಮಾಡೋದನ್ನ ಬಿಡಿ. ಇದನ್ನು ನಾನು ಕಟ್ಟಕಡೆಯಲ್ಲಿ ಹೇಳ್ತೀನಿ ಅಂತಂದೆ, ಯಾಕೆಂತಂತಂದರೆ ಬಹಳಷ್ಟು ಪತ್ರಿಕಾ ಲೇಖನಗಳಲ್ಲಿ, ಸಂಶೋಧನೆಗಳಲ್ಲಿ ಕಂಡು ಬರ್ತಾ ಇದೆ ರಾಸಾಯನಿಕಗಳ ಉಳಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಈ ರಾಸಾಯನಿಕಗಳ ಉಳಿಕೆ ನಮ್ಮ ಭತ್ತದಲ್ಲಿಯೂ ಆಯಿತು ಅಂತಂದರೆ, ಇವತ್ತು ಗಂಗಾವತಿ ಭತ್ತ ಎಕ್ಸ್ಪೋರ್ಟು, ಭಾಳ ಕ್ವಾಲಿಟಿ ಭತ್ತ, ನಮ್ಮಲ್ಲಿ ಎಲ್ಲ ತಿನ್ನುವಂಥ ಭತ್ತ ಅಕ್ಕಿ ಇದೆ ಅಂತ ಹೇಳಿ ನಾವು ತಿಂತಾ ಇದ್ದೀವಿ. ನಾಳೆ ಆ ರಾಸಾಯನಿಕಗಳು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಆಗಬಾರ್ದು. ಅದಕ್ಕಾಗಿ ನಾವು ಅದನ್ನ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡೋಣ. ಅದ್ರ ಜೊತೆಗೆ ನಾನು ಮತ್ತೊಂದು ಅಂಶಕ್ಕೆ ಒತ್ತು ಕೊಟ್ಟೆ, ಬೆಳೆಗಳ ಬೆಳವಣಿಗೆಗೆ ಅನುಗುಣವಾಗಿ ಸಿಂಪರಣಾ ದ್ರಾವಣವನ್ನು ಬಳಕೆ ಮಾಡಬೇಕು. ಸಣ್ಣ ಸಸಿ ಇದ್ದಾಗ 150 ಲೀಟರ್ ಸಾಕಾಗ್ತದೆ ಸಿಂಪರಣಾ ದ್ರಾವಣ. ಆಮೇಲೆ 30-50 ದಿವಸಕ್ಕೆ 200 ಲೀಟರ್ ಸಾಕಾಗ್ತದೆ. 50-55 ದಿವಸಕ್ಕಿಂತ ಹೆಚ್ಚಿನ ಬೆಳೆಗೆ ಸುಮಾರು 300 ಲೀಟರ್ ಸಿಂಪರಣಾ ದ್ರಾವಣ ಬೇಕು ಎಕರೆಗೆ ಅಂತ ಹೇಳಿ ನಾನಂದೆ. ಅದನ್ನ ಕಡ್ಡಾಯವಾಗಿ ಚಾಚು ತಪ್ಪದೆ ಮಾಡಿದ್ದಾಯಿತು ಅಂತಂದ್ರೆ, ಒಂದು ಕನಿಷ್ಠತಮ ಕಾರ್ಬನ್ಡೈಸಿಮ್ ಅಂತ ಔಷಧಿಯು ಕೂಡ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ಕೊಟ್ಟೇ ಕೊಡ್ತದೆ. ಇದು ಗ್ಯಾರಂಟಿಯಾಗಿ ಕೊಟ್ಟೇ ಕೊಡ್ತದೆ. ಯಾಕೆಂತಂತಂದ್ರೆ, ನಮ್ಮಲ್ಲಿ ಒಬ್ಬ ಸಣ್ಣ RMP ಡಾಕ್ಟರ್ ಕೂಡ ಔಷಧಿ ಕೊಟ್ಟಿದ್ದು ನಾಡ್ತಾ ಇರ್ತದೆ, ಅವನ ಕೈಗುಣ ಒಳ್ಳೇದು ಅಂತ ಇರ್ತೀವಿ. ಹಾಗೆ ಇಲ್ಲೂ ಕೂಡ ಆ ಔಷಧಿ ಕೂಡ ಪರಿಣಾಮಕಾರಿಯಾಗಿ ಹತೋಟಿ ಮಾಡೇ ಮಾಡ್ತಿರ್ತದೆ, ಆದರೆ ನನ್ನ ಬಳಕೆ ನಾನು ತಪ್ಪು ಮಾಡ್ತಾ ಇರ್ತೀನಿ, ಅದು ಒಂದು ತಪ್ಪಬೇಕಾಗ್ತದೆ. ಮೂರನೇದು ಸಿಂಪರಣಾ ಸಮಯ, ಆದಷ್ಟು ತಂಪಿದ್ದಾಗ ಸಿಂಪರಣೆಯನ್ನು ಮಾಡಿ. ಇದು ಮೂರನ್ನು ನಾವು ಮಾಡಿದ್ದೇ ಆಯಿತು ಅಂತಂದರೆ, ನಾವು ಹಣದಲ್ಲಿ ಸಾಕಷ್ಟು ಉಳಿತಾಯವನ್ನು ಮಾಡಬಹುದು. ಆಮೇಲೆ ಗದ್ದೆಗಳಲ್ಲಿ ರೋಗ ಮತ್ತು ಕೀಟಗಳನ್ನು ಕೂಡ ನಿರ್ವಹಣೆಯನ್ನು ಸಮಗ್ರವಾಗಿ ಮಾಡಬಹುದು. ಅಂದ್ರೆ ಇಷ್ಟೆಲ್ಲ ಒಂದು ರೋಗಗಳನ್ನು ಹತೋಟಿ ಮಾಡಿದ್ರೆ ನಮ್ಮ ಭತ್ತದಲ್ಲಿ ಹೆಚ್ಚಿನ ಇಳುವರಿ ಪಡಿಬೋದಂತಾರೆ. ಖಂಡಿತವಾಗಿ ನಾನು ಹೇಳಿದೆ ನಿಮಗೆ, ಹೆಚ್ಚಿನ ಇಳುವರಿಯನ್ನು ಕೂಡ 30-50-90% ಹಾನಿಯಾಗುವಂಥ ತಪ್ಪದೆ. ಅದ್ರ ಜೊತೆಗೆ ನಾನು ಅಂದಲ್ಲ, ನಾವು ಒಂದು ಪರಿಣಾಮಕಾರಿಯಾಗಿ ನೋಡಿಕೊಂಡು ಗುರುತಿಸಿಕೊಂಡು ನಾವು ನಿರ್ವಹಣೆ ಮಾಡಿದ್ದಾಯಿತು ಅಂತಂದ್ರೆ, ನಮಗೆ ಜೋಬ್ನಲ್ಲಿಯೂ ಕೂಡ 1,000 ರೂಪಾಯಿ ಉಳಿತಾಯ ಆಗ್ತದೆ. ನಾನು ಒಂದು ಕಡೆ ಆದಾಯನ್ನ ಬೆಳೆಯಲ್ಲಿ ಇಳುವರಿಯಲ್ಲಿ ಹೆಚ್ಚಿಗೆ ತಗೊಳ್ಳೋದ್ರ ಜೊತೆಗೆ ನನ್ನ ಖರ್ಚನ್ನು ಕೂಡ ನಾನು ಕಡಿಮೆ ಮಾಡ್ಕೊಂಡು ಬಿಟ್ಟು ಆದಾಯನ ಹೆಚ್ಚಿಸ್ಕೊತಾ ಇರ್ತೀನಿ. ಇದು ಕೂಡ ನನಗೆ ಲಾಭಕ್ಕೆ ದಾರಿ ಆಗ್ತದೆ.

ಶಕ್ತಿಯ ಮೂಲವಾಗಿ.